सरकारी कर्मचारी आपके घर भी आते ही होंगे। सभी पशुपालक अपने पशुओं की सही जानकारी दें ताकि सरकार आपके लिए बेहतर योजनाएं बना सके। याद रहे, अक्टूबर 2024 से फरवरी 2025 की 21वीं पशुधन गणना में पोल्ट्री, पालतू पशुओं और आवारा पशुओं की कुल 219 नस्लों का डेटा संग्रह किया जा रहा है। कोई भी पशु छूटने ना पाए। मेरे पशु मेरी जानकारी, होगी समृद्ध संपदा हमारी। पशुपालन और डेयरी विभाग द्वारा देश हित में जारी। ಈಗ ಕೇಳಿ ಮೇಘ ಸಂದೇಶ ಸರಣಿ ಕಾರ್ಯಕ್ರಮ. ಆತ್ಮೀಯ ರೈತ ಬಂಧುಗಳಿಗೆಲ್ಲ ನಮಸ್ಕಾರಗಳು. ಮತ್ತು ಇವತ್ತಿನ ಮೇಘ ಸಂದೇಶ ಸರಣಿಯ ಮತ್ತೊಂದು ಸಂಚಿಕೆಗೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ನಮ್ಮ ನಿರೀಕ್ಷೆಯಂತೆ ಎಲ್ಲ ನಡಿಬೇಕು ಅನ್ನುವಂಥದ್ದೇ ನಮ್ಮ ಒಂದು ಭಾವನೆಯಾಗಿರ್ತದೆ. ಅದರ ಪ್ರಕಾರ ನಾವು ನಮ್ಮ ಯೋಜನೆಗಳನ್ನು ಮಾಡಿರ್ತೀವಿ. ಅಂದ್ರೆ ವಾತಾವರಣ ನಮಗೆ ಹಿಂಗೇ ಬೇಕು ಅನ್ನುವಂತಹ ಒಂದು ವಿಚಾರ ನಮ್ಮಲ್ಲಿರ್ತದ. ಅದ್ರ ಪ್ರಕಾರ ಆಯಿತು ಅಂತಂದ್ರೆ ಸಂತೋಷ ಆಗ್ತದೆ, ಆಗಲಿಲ್ಲ ಅಂದ್ರೆ ಸಹಜವಾಗಿ ಬೇಜಾರಾಗ್ತದೆ. ಕಳೆದ ವಾರ ನಾವು ನೋಡಿದ್ವಿ ಬಹುತೇಕ ನಮ್ಮ ನಿರೀಕ್ಷೆ ಪ್ರಕಾರ ಏನು ನಮ್ಮ ಭಾರತೀಯ ಹವಾಮಾನ ಇಲಾಖೆಯವರು ನೀಡಿದ್ರು ಮುನ್ಸೂಚನೆ, ಅದರ ಪ್ರಕಾರನೇ ನಡೆದ ಅಂತ ಹೇಳಿ ಹೇಳಬಹುದು. ಫೆಂಜಾಲ್ ಅನ್ನುವಂತಹ ಒಂದು ಚಂಡಮಾರುತ, ಅದು ನಮ್ಮಿಂದ ದೂರ ಹೋಗಿ ಬಹಳ ಸಮಯ ಆಯಿತು. ಆದ್ರೆ ಅದರ ಉಳಿಕೆ ಏನಿತ್ತು, ಅದರ ಉಳಿಕೆಯ ಪ್ರಭಾವ ಇನ್ನೂ ನಮ್ಮ ಭಾಗದೊಳಗೆ ಆಗ್ತಾ ಇದ್ದದನ್ನ ನಾವು ಕಳೆದ ವಾರ ನೋಡಿದ್ವಿ. ಅದರಿಂದಾಗಿ ಅಲ್ಲಲ್ಲಿ ಮಳೆ ಆಗ್ತದ ಅನ್ನುವಂತಹ ಮಾತಿತ್ತು. ನಮಗ ಹೇಳುವಂತಹ ಒಂದು ಸಂದರ್ಭದೊಳಗೆ, ಸೂಚನೆ ಕೊಟ್ಟಂತಹ ಸಂದರ್ಭದೊಳಗೆ ಹಗುರ, ಅತಿ ಹಗುರ ಮಳೆ ಆಗಬಹುದು ಅನ್ನುವಂಥದ್ದು, 10 ಮಿಲಿಮೀಟರ್ಗಿಂತ ಜಾಸ್ತಿ ಆಗಲಾರದಂತಹ ಒಂದು ಸನ್ನಿವೇಶ ಇತ್ತು. ಆದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುವಂತಹ ಸಂದರ್ಭಗಳು ಇದ್ದೇ ಅದಾವ ಅಂತೇಳಿ ಅನ್ನುವಂತಹ ಮಾತನ್ನ ನಾವು ತಮಗ ಯಾವತ್ತು ಹೇಳ್ತಾನೆ ಇರ್ತೀವಿ. ಯಾಕಂತಂದ್ರೆ ಅಲ್ಲಿ ಮಳೆಯನ್ನ ನಾವು ನಿರೀಕ್ಷೆ ಮಾಡಬಹುದು ಮತ್ತು ಅದರ ಪ್ರಮಾಣದ ಬಗ್ಗೆ ಕೂಡ ಒಂದು ಅಂದಾಜನ್ನ ನಮ್ಮ ತಜ್ಞರು ಕೊಡಬಹುದು. ಆದ್ರೆ ಸಂಪೂರ್ಣವಾಗಿ ಅದನ್ನು ಕರೆಕ್ಟ್ ಆಗಿ ಅಳದು ಸುರಿದು ಇಷ್ಟೇ ಮಳೆ ಬರ್ತದ ಅನ್ನುವಂತಹ ಹೇಳೋ ಸಂದರ್ಭ ಕೂಡ ಬರಲಿಕ್ಕಿಲ್ಲ ಅಂತ ಹೇಳಿ. ಇಷ್ಟೇ ಬರ್ತದ ಅನ್ನುವಂತಹ ಒಂದು ಮಾನ ಯಾವುದು ನಮ್ಮ ಹಿಡಿತಕ್ಕೆ ಸಿಗೋದಿಲ್ಲ ಅನ್ನುವಂಥದ್ದನ್ನ ನಾವು ಮನಸ್ಸಿನೊಳಗ ಇಟ್ಕೋಬೇಕು. ಅದೇ ರೀತಿಯಾಗಿ ಕೆಲವು ಭಾಗಗಳಲ್ಲಿ ಈ ವಾರದೊಳಗೆ ಸ್ವಲ್ಪ ಹೆಚ್ಚಿಗೆ ಅನ್ನುವಂತಹ ಮಳೆಯಾಗ್ಯದ, ನೀರು ನಿಂತಾವ ಅನೇಕ ಹೊಲಗಳಲ್ಲಿ ಅನ್ನುವಂತಹ ಸೂಚನೆಯನ್ನ ಕೂಡ ನಮ್ಮ ಕೇಳುವ ಮಿತ್ರರು ನಮಗೆ ಕರೆ ಮಾಡಿ ತಿಳಿಸಿದ್ದಾರೆ. ಸೇಡಂ ತಾಲೂಕು ಕುಡ್ಲಾದಿಂದ ಸೋಮನಾಥ್ ರೆಡ್ಡಿ ಪೂರ್ಮಾ ಅವರು ಮಾತಾಡಿದ್ರು. ಗುರುಮಿಟ್ಕಲ್ ಸುತ್ತಮುತ್ತಲ, ಯಾದಗಿರಿ ಸುತ್ತಮುತ್ತಲ ಬಹಳ ಚಲೋ ಮಳೆ ಆಯಿತು ಅನ್ನುವಂತಹ ಒಂದು ಮಾತನ್ನ ಅವರು ಹೇಳಿದ್ರು. ಅದರ ಜೊತೆಗೆ ಈ ಮಳೆ ಆಗಿದ್ದು ಕೂಡ ಒಳ್ಳೇದೇ ಅನ್ನುವಂತಹ ಮಾತನ್ನ ಅವರು ಹೇಳಿದ್ರು. ಕೆಲವರು ಕೂಡ ಈ ಮಾತನ್ನ ಸಮರ್ಥನೆ ಮಾಡಿಕೊಂಡ್ರು, ಇಲ್ಲ ನಮ್ಮ ಕಡಲೆ ಬೆಳೆಗೆ ಜೋಳಕ್ಕೆ ಬಹಳ ಚಲೋ ಆಯಿತು. ಕಮಲಾಪುರ ತಾಲೂಕು ಸ್ವಂತದಿಂದ ರೈತ ಮಿತ್ರರಾಗಿರುವಂತಹ ಬಿ ವಿ ಕುಲಕರ್ಣಿ ಅವರು ಕೂಡ ಫೋನ್ ಮಾಡಿದ್ರು. ಫೋನ್ ಮಾಡಿ ಬಹಳ ಒಳ್ಳೆ ಮಳೆ ಆಯಿತು ಅನ್ನುವಂತಹ ಮಾತನ್ನ ಅವರು ಹೇಳಿದ್ರು. ಅದರಿಂದ ಬಹಳ ಅನುಕೂಲ ಆಯ್ತು ಸರ್, ಬಹಳ ಖುಷಿ ಆಯ್ತು, ಮಳೆ ಬೇಕಾಗಿತ್ತೀಗ ಅನ್ನುವಂಥದ್ದನ್ನ ಹೇಳಿದ್ರು. ಮಳೆ ಬೇಕಾಗಿತ್ತು ಅಂತಂದಾಗ ಸಂತೋಷ ಬೇಡ ಇತ್ತು, ಆದ್ರೂ ಕೂಡ ಬಂದ ಅಂತಂದ್ರ ಅದು ಸ್ವಲ್ಪ ಬೇಜಾರು ಉಂಟು ಮಾಡುತ್ತದೆ. ಆದ್ರೂ ಕೂಡ ಏನು ಸನ್ನಿವೇಶಗಳು ಯಾವಾಗ ಹೆಂಗ ತಿರುಗುತ್ತಾವ ಅನ್ನುವಂತಹ ವಿಚಾರ ಅದರ ಹಿಡಿತದೊಳಗೆ ಇದ್ದೀವಿ ನಾವು. ಆದ್ರೂ ಕೂಡ ಕೆಲವೊಮ್ಮೆ ಹೆಚ್ಚು ಕಡಿಮೆ ಆಗುವಂತದ್ದನ್ನ ನೋಡ್ತೀವಿ. ಆದ್ರೆ ಯಾರ್ಯಾರಿಗೆ ಸಂತೋಷ ಆಗ್ಯದ ಇನ್ನಷ್ಟು ಹೆಚ್ಚಿಗೆ ಸಂತೋಷ ಸಿಗಲಿ, ಯಾರ್ಯಾರಿಗೆ ಬೇಡಾಗಿತ್ತು ಆದ್ರೂ ಮಳೆ ಬಂದ ಅಂತಂದ್ರ ಅಲ್ಲಿ ನಿಮಗ ನಿರೀಕ್ಷೆ ಮಾಡದಂತಹ ವಾತಾವರಣನೇ ಸಿಗಲಿ ಅಂತ ಹೇಳಿ ನಾವು ಹಾರೈಸ್ತಾ ಇರ್ತೀವಿ ಮತ್ತ ಹಾರೈಸ್ತೀವಿ ಕೂಡ. ಆದ್ರ ಎಲ್ಲಿ ಹತ್ತಿ ಅದ ಅಲ್ಲಿ ಮಳೆ ಬರಬಾರದು ಅನ್ನುವಂತ ಒಂದು ವಿಚಾರವನ್ನ ನಮ್ಮ ರೈತರು ಹೊಂದ್ಯಾರ. ಯಾಕಪ್ಪ ಅಂತಂದ್ರೆ ಒಳ್ಳೆ ಸುಂದರವಾಗಿ ಹತ್ತಿ ಅರಳದ, ಈಗ ಮಳೆ ಬಂತು ಅಂತಂದ್ರೆ ಬಹಳ ಕಷ್ಟದ ಸಮಯ ಅನ್ನುವಂಥದ್ದು. ಅದಕ್ಕೆ ಮಿಶ್ರ ಫಲಗಳನ್ನ ಬಹುಶಃ ನಾವು ಆ ಸಮಯದೊಳಗ ಪಡೆದಿವಿ ಅಂತ ಹೇಳಿ ಅನಿಸ್ತದ. ಆದ್ರೂ ಕೂಡ ಏನು ನಾವು ನಿರೀಕ್ಷೆ ಮಾಡಿದ್ವಿ ಅದೇ ಪ್ರಕಾರ ಕಳೆದ ವಾರ ಹೆಚ್ಚು ಕಡಿಮೆ ಆಗ್ಯದ ಅನ್ನುವಂತಹ ಮಾತನ್ನ ಇಲ್ಲಿ ನಾವು ಗಮನಿಸಬೇಕಾಗ್ತದ. ನಮ್ಮ ರೈತ ಮಿತ್ರರು ಇಬ್ರು ತಾವು ಧ್ವನಿ ಸಂದೇಶ ಕಳಿಸಿದ್ದೀರಿ, ಮಲ್ಲಿಕಾರ್ಜುನ್ ಸುಲೇಪೇಟ್ ಅವರು, ಆಮೇಲೆ ರಾಯಚೂರು ಜಿಲ್ಲೆ ಮಠಮಾರಿಯಿಂದ ವೀರನ್ಗೌಡರು, ತಾವೇನ್ ಹೇಳಿರಿ ಅನ್ನೋದನ್ನ ನಾವೀಗ ಕೇಳಿ ಮುಂದುವರಿಯೋಣಂತ. ನಮಸ್ಕಾರ ಸರ್, ನಾ ಗುಲ್ಬರ್ಗ ಜಿಲ್ಲೆ ಚಿಂಚೋಳ ತಾಲೂಕಿನ ಕೊಳ್ಳೂರಿಂದ ಮಲ್ಲಿಕಾರ್ಜುನ್ ಸುಲಕಟ್ಟ ಅವ್ರು ಮಾತಾಡತೀನಿ. ಸೋಮಶೇಖರ್ ಉಳಿಸೋರವರಿಗೂ ಹಾಗೂ ನಮ್ಮ ರೈತ ಬಾಂಧವರಿಗೂ ಎಲ್ಲರಿಗೂ ನಾನು ವಂದನೆಗಳನ್ನು ಹೇಳುತ್ತೇನೆ ಸರ್. ಸರ್, ನೀವು 5/12/2024, 6/12/2024, 7/12/2024, 8/12/2024, 9/12/2024, 10/12/2024 ಈ ಒಂದು ವಾರದ ಮುನ್ನೋಟದಲ್ಲಿ ನೀವು ಹೇಳಿದಿರಿ ಸರ್. ಅದೇ ಪ್ರಕಾರ ಸರ್, ನಮ್ಮಲ್ಲಿ ಗುರುವಾರ, ಶುಕ್ರವಾರ, ಶನಿವಾರ, ರವಿವಾರ, ಸೋಮವಾರ ಈ 5 ದಿನ ಲೆಕ್ಕದಾಗ ಸರ್ ನಮ್ಮಲ್ಲಿ ಬುಧವಾರ ದಿನ ಏನು ಮಳೆ ಬಂದಿಲ್ಲ ಸರ್. 5/12/2024 ಕೊಳ್ಳೂರಿನಲ್ಲಿ ಸ್ವಲ್ಪ ಸಾಧಾರಣ ಮಳೆ ಬಿದ್ದ ಸರ್. ಚಿಂಚೋಳಿ, ಚಂದಪುರು, ಚಿಮ್ಮದಿಲ ದಸ್ತಾಪುರ, ಸೊಲಪೇಟ ಅಂದನು ಭಾರಿ ಮಳೆ ಬಿದ್ದ ಸರ್. ಅವ್ರ ಬಳಿ ಒಂದು ತಾಸಿನಿಂದ ಒಂದೂವರೆ ತಾಸು ಮಳೆ ಬಿದ್ದ ಸರ್. 6/12/2024 ಸರ್, ನಂಬಲ್ಲಿ ಸಾಯಂಕಾಲ 4 ಗಂಟೆಗೆ ಸ್ವಲ್ಪ ಮಳೆ ಬಿದ್ದ ಸರ್. ರಾತ್ರಿ ಮತ್ತೆ 10:00 ಮಳೆ ಬಿದ್ದ ಸರ್. ಮತ್ತೆ 7/12 ನಸುಕಿನ ಜಾವನು ಮಳೆ ಬಿದ್ದ ಸರ್. ನಮ್ಮಲ್ಲಿ 8/12 ಸರ್, ನಿನ್ನೆ ನಂಬಲ್ಲಿ ಬಿಸಿಲಿನ ವಾತಾವರಣ ಮೋಡ ಕವಿದ ವಾತಾವರಣ ಸರ್, ಮಳೆ ಬಂದಿಲ್ಲ ಸರ್. ಇವತ್ತ 9 ಸರ್, ಇವತ್ತ ಮೋಡ ಕವಿದ ವಾತಾವರಣ ಅದ ಸರ್, ಮೋಡ ಮುಸ್ಕಿದ ವಾತಾವರಣ ಅದ ಸರ್. ನೋಡ್ಬೇಕ್ರಿ ಸರ್, ಇನ್ನು ಹೊತ್ತು ಹೋಗತಾಗ ಟೈಮ್ ಅದ ಸರ್ ನೋಡ್ಬೇಕಿನ್ನ. 6/12/2024 ಬಗ್ದಲ್ ಟು ಬಗ್ದಲ್ ತಾಂಡತಾಗ ಮಳೆ ಬಿದ್ದ ಸರ್. ವಿಠಲ್ಪುರ್ ಬಿದ್ದ ಸರ್, ಸ್ವಲ್ಪ ಮೆನ್ಕಿರಿ ಬಿದ್ದ ಸರ್, ಸ್ವಲ್ಪ ಚೌಕಿ ತಾಂಡ ಬಿದ್ದ ಸರ್, ಸ್ವಲ್ಪ ಚಾಂಗೇರಿದಾಗ ಮಳೆ ಬಿದ್ದಿಲ್ಲ ಸರ್. ಹಂಗಾಗಿ ಸರ್, ಈ ಕಡೆ ನಂಬಲ್ಲಿ ಇದಲಾಯಿ ತುಮಕುಂಟ, ಕುಸರಂಪಳ್ಳಿ, ಕುಸರಂಪಳ್ಳಿ ತಾಂಡ, ಈ ಕಡೆ ಜೈರಾಬಾದ್ ಲೆಕ್ಕದಾಗ ಸರ್, ಧನಸಿರಿ, ಮಕುಡಂಪಳ್ಳಿ, ಗೌಸಾಬಾದು, ಗೋವಿಂದಪುರು, ಮನ್ನಾಪುರು, ಜೈರಾಬಾದ್ ಎಲ್ಲ ಮಳೆ ಬಿದ್ದ ಸರ್. ಜೈರಾಬಾದ್ ಲೆಕ್ಕದ ಮಳೆ ಹೆಚ್ಚಾಗದ ಸರ್. ಬೀದರ್ ಏರಿಯಾ ಲೆಕ್ಕದ ಮ್ಯಾಗ ಮಳೆ ಬಹಳ ಕಮ್ಮಿ ಅದ ಸರ್. ಗುಲ್ಬರ್ಗ ಜಿಲ್ಲೆ ಪರ್ಸೆಂಟೇಜ್ ಲೆಕ್ಕದ ಮ್ಯಾಗ ನೋಡಿದ್ರು ಚಿಂಚೋಳಿ ತಾಲೂಕದಾಗ ಅತಿ ಹೆಚ್ಚು ಅಂದ್ರೆ ಭಾರಿ ಮಳೆ ಬಿದ್ದ ಸರ್. ನಮ್ಮಲ್ಲಿ ಬಂಗಾಳ ಚಂಡಮಾರುತದಿಂದ ಒಂದ್ ಎಫೆಕ್ಟ್ ಸರ್, ಅರಬ್ಬಿ ಸಮುದ್ರದ ಒಂದು ವಾಯುಭಾರ ಕುಸಿತದಿಂದ ಒಂದ್ ಎಫೆಕ್ಟ್ ಸರ್. ಮತ್ತ ಹಂಗ ಸರ್, ಇನ್ನೊಂದು ಮುನ್ಸೂಚನೆ ಕೊಡ್ಲತ್ತದ ಸರ್ ವಿಜ್ಞಾನಿಗಳು, ಡಾಕ್ಟರ್ ಎಸ್ ಪುನವ್ರೀಸ್ ಎಲ್ಲ ವಿಜ್ಞಾನಿಗಳು ಹೇಳ್ತಾರೆ ಸರ್. 12/12/2024 ಸರ್, ನೈಋತ್ಯ ಭಾಗದ ಬಂಗಾಳಕೊಳ್ಳಿ ಉಪಮಹಾಸಾಗರದಲ್ಲಿ ಒಂದು ವಾಯುಭಾರ ಕುಸಿತವಾಗಿ ಚಂಡಮಾರುತನ ಪರಿವರ್ತನೆಗೊಳ್ಳುತ್ತದೆ ಅಂತ ಹೇಳುತ್ತಾರೆ ಸರ್. ಮತ್ತೆ ಅದರಿಂದ ಗುಲ್ಬರ್ಗ ಬೀದರ್ಲಿ ಸ್ವಲ್ಪ ತುಂತುರು ಹನಿ ಅಂತ ಹೇಳುತ್ತಾರೆ ಸ್ನೇಹಿತರು ಸರ್. ತದನಂತರ ಸರ್, 16/12/2024 ಸರ್, ಮತ್ತೊಂದು ವಾಯುಭಾರ ಕುಸಿತ, ಅದು ಪೂರ್ವ ಅರೇಬಿಯನ್ ಮಹಾಸಾಗರದಲ್ಲಿ ಒಂದು ವಾಯುಭಾರ ಕುಸಿತ, ಅಲ್ಲಿಂದ ಮುಂದಿನ ದಿನಗಳಲ್ಲಿ ಮತ್ತೆ ತುಂತುರು ಹನಿ ಅಂತ ಗುಲ್ಬರ್ಗ ಬೀದರ್ ಲೆಕ್ಕದ ತೋರಿಸ್ಲತ್ತಾರೆ ಸರ್. ಈಗ ಏನ್ ನೀವು ಹೇಳ್ತೀರಿ ನೋಡ್ರಿ ಸರ್, ನಾಳೆ ಸಂಚಿಕೆ ನಮಗ ಅದ್ರ ಮ್ಯಾಗ ಡಿಪೆಂಡ್ ಆತ ಸರ್. ನಮಗ ಈ ತುಂತುರು ಹನಿ, ಜಿಟಿ ಜಿಟಿ ಮಳಿ, ಸಾಧಾರಣ ಮಳಿ, ಅತಿ ಸಾಧಾರಣ ಮಳಿ, ಭಾರಿ ಮಳಿ ಅಂದ್ರೆ ಅದ್ರೊಳಗೆ ನೀವು ಪರ್ಸೆಂಟೇಜ್ ಏನ್ ಹೇಳ್ತೀರಿ ಸರ್, ಆ ಪರ್ಸೆಂಟೇಜ್ ಮ್ಯಾಗ ನಮ್ಗೆ ಲೆಕ್ಕ ಸಿಗ್ತದೆ ಸರ್. ಮಳೆಗಾಲದ ಟೈಮ್ನಾಗ 90% ಅಂದ್ರೆ 95-100 ಅದು ನಮಗ್ ಗ್ಯಾರಂಟಿ ಮಳಿ ಅಂತ ಲೆಕ್ಕ ರೀ ಸರ್. ಈಗ ಹಂಗಿಲ್ರಿ ಸರ್, ಈಗ 35-40% ಅದ್ರ ಮಳಿ ಬರ್ತದೆ ಸರ್. ಈಗಿನ ಲೆಕ್ಕದಾಗ್ರಿ ಸರ್, ಎಲ್ಲಿ ಅಂದ್ರೆ ಅಲ್ಲಿ ಗುಡ್ಡ ಚಾಲು ಆಯ್ತವ ಅಲ್ಲೇ ತಲೆ ಮೇಲೆ ಬೀಳ್ತದೆ ಸರ್ ಮಳಿ ಈಗ. ಹಂಗಾಗಿ ಈಗಿನ ನೀವು ಏನ್ ಹೇಳ್ತೀರಿ ಸರ್, ನಾಳೆ ಸಂಚಿಕೆ 6:50 ಕೃಷಿರಂಗ ಈ ಪ್ರೋಗ್ರಾಮ್ದಾಗ ಗೊತ್ತಾಗ್ತದೆ ಸರ್ ನಮಗೆ. ಈಗ ಎಲ್ಲ ರೈತರದ ಏನ್ ಬೇಡಿಕೆ ಅಂದ್ರೆ ಸರ್, ಮಳಿ ಬರಬಾರ್ದು ಅಂತ ನಮ್ಮ ಲೆಕ್ಕ ರೀ ಸರ್. ಯಾಕಂದ್ರೆ ಈಗ ಬರ್ತಿ ಹೂವಾದ್ರಿ ಸರ್ ತೊಗರಿ, ಚಿಂಚೋಳಿ ತಾಲೂಕದಾಗ ಹೆಚ್ಚನೆ ಹೆಚ್ಚು ಬೆಳೆಸೋದಂದ್ರೆ ತೊಗರಿ ಅಂದ್ರೆ ಈಗ ಐನೂಳಿ ಜಿಲ್ಲಾ ಪಂಚಾಯತ್ ಕ್ಷೇತ್ರದಾಗ ಅಂದ್ರೆ ಆಸೆ ತೊಗರಿ ಸರ್. ಕೊಳ್ಳೂರು, ಪಟ್ಪಳ್ಳಿ, ಹತ್ಯಾಪುರು, ದೇಗಲಮಡಿ, ಚಂದ್ರಪಳ್ಳಿ, ಐನೂಳಿ, ನಿಂಗ್ದಳಿ, ಆ ಕಡೆ ಎಲ್ಲ ತಾಂಡ, ಚಂದಾಪುರ ಎಲ್ಲ ನೀರಾವರಿ ಭಾಗದ ಏನು ಚಂದ್ರಪಲ್ಲಿ ಜಲಾಶಯ ಎಡದಂಡೆ ಕಾಲುವೆಯಿಂದ ಏನ್ ನೀರು ಬರ್ತಾವ್ರಿ ಸರ್, ಅದರಿಂದ ಹೆಚ್ಚನ ಹೆಚ್ಚು ನೀರಾವರಿ ತೊಗರಿನೇ ಹೆಚ್ಚಿಗೆ ಬಳಸ್ತಾರ ಸರ್. ನಮ್ಮಲ್ಲಿ ಬಯಲಡಿ ತೊಗರಿ ಕಮ್ಮ ಅದ್ರ ಸರ್. ಬಯಲಡಿದವರು ಬಯಲಡಿ ಮಾಡ್ಯಾರ ಸರ್, ಅದಕ್ಕೇನು ನೀರ್ ಬೇಕಾಗಿಲ್ಲ ಸರ್. ಈಗೇನು ನೀರ್ ಬಿಟ್ಟಿವ ತೊಗರಿಗಳಿಗೆ ಏನವ್ರಿ ಸರ್, ಸ್ವಲ್ಪ ಮಳಿ ಬಿದ್ದ ಕಸಿ ಆ ಕಡೆ ಎಲ್ಲ ಜಾರ್ಸಾವ್ರಿ ಸರ್. ಆಕಾಶವಾಣಿ ಕೇಂದ್ರಕ್ಕೂ ಹಾಗೂ ನನ್ನ ಪ್ರೀತಿಯ ಹಿತೈಷಿಗಳಾದ ಸೋಮಶೇಖರ್ ಸರ್ಗೆ ಋತುಪರ್ಗ ನಮಸ್ಕಾರಗಳು ತಿಳಿಸುತ್ತ ಸರ್, ರಾಯಚೂರು ಜಿಲ್ಲೆ ರಾಯಚೂರು ತಾಲೂಕು ಮಠಮಾರಿ ಗ್ರಾಮದಿಂದ ಎಲ್ ಕೆ ವೀರನ್ಗೌಡ ಸರ್ ಮಾತಾಡ್ತಿರೋದು. ಸರ್, ನೀವು ಕಳೆದ ಒಂದು ಸಂಚಿಕೆಯಲ್ಲಿ ನಮಗೆ ಹೇಳಿದ್ರಿ ಸರ್, ಶೇಕಡ 55% ಮತ್ತೆ 45% ಮತ್ತು ಶೇಕಡ 65% ಅಂತ. ಅದೇ ರೀತಿಯಾಗಿ ನಮ್ಮ ಗ್ರಾಮದಲ್ಲಿ ಶನಿವಾರದಂದು ನಮಗೆ ಹಗುರದಿಂದ ಸಾಧಾರಣ ಮಳೆ ಆಗಿದೆ ಸರ್. ಯಾವೊಬ್ಬ ರೈತರಿಗೆ ಈಗ ಮಳೆದ ಅವಶ್ಯಕತೆ ಇಲ್ಲ ಸರ್. ಯಾಕಂದ್ರೆ ತಾನು ಕಷ್ಟಪಟ್ಟು ಬೆಳೆದ ಒಂದು ಬೆಳೆ ಈಗ ತನ್ನ ಕೈಗೆ ಸಿಗುವ ಒಂದು ಪರಿಸ್ಥಿತಿ ಇದೆ ಸರ್. ಎಲ್ಲ ರೈತರು ತಮ್ಮ ಹೊಲದಲ್ಲಿ ಗದ್ದೆ ಕಟಾವು ಮಾಡೋದಾಗಲಿ ಅಥವಾ ಹತ್ತಿ ಬಿಡಿಸೋದಾಗಲಿ ಅಥವಾ ತೊಗರಿ ಒಂದು ಹೂವು ಹೊಂಟಿದೆ ಸರ್. ಈಗ ಈ ಒಂದು ಸಮಯದಲ್ಲಿ ಏನಾದರೂ ಮಳೆಯನ್ನು ಬಿದ್ದರೆ ಅದು ಹಾಳಾಗುವ ಒಂದು ಸ್ಥಿತಿ ಇದೆ ಸರ್. ಅದಕ್ಕಾಗಿ ನಾವು ಈ ಮುಂದಿನ ವಾರಗಳು ನಾವು ಕಾಯ್ತಾ ಇದೀವಿ ಸರ್. ಯಾಕಂದ್ರೆ ಈಗಾಗಲೇ ಕೆಲವು ಸಾಮಾಜಿಕ ಜಾಲತಾಣದಲ್ಲಿ ಒಂದು ವರದಿ ಬರ್ತಾ ಇದೆ, ಇನ್ನ 2 ಕರ್ನಾಟಕಕ್ಕೆ ಸೈಕ್ಲೋನ್ಗಳ ಭೀತಿ ಇದೆ ಎಂದು ಈಗಾಗಲೇ ನಾವು ಕೆಲವೊಂದು ವೆಬ್ಸೈಟ್ಗಳಲ್ಲಿ ಅಥವಾ ಕೆಲವು ಮಾಧ್ಯಮದಲ್ಲಿ ಮತ್ತೆ ಅದೇ ರೀತಿಯಾಗಿ ಎಲ್ಲ ಒಂದು ಸಾಮಾಜಿಕ ಜಾಲತಾಣದಲ್ಲಿ ನಾವು ನೋಡ್ತಾ ಇದೀವಿ ಸರ್. ನಮ್ಗೆ ಸ್ಪಷ್ಟ ಇಲ್ಲ ಸರ್, ಯಾಕಂದ್ರೆ ಅವು ಕೆಲವೊಂದು ಸುಳ್ಳು ಅಂತ ನಾವು ಭಾವಿಸ್ತೀವಿ ಸರ್. ಯಾಕಂದ್ರೆ ನಮ್ಗೆ ಸ್ಪಷ್ಟವಾಗಿ ತಿಳಿಯಬೇಕಂದ್ರೆ ನೀವು ನಮ್ಗೆ ಮನದಟ್ಟವಾಗಿ ಹೇಳಿಕೊಟ್ಟ ಮೇಲೆ ನಮ್ಗೆ ಅದು ಒಂದ್ ರೀತಿ ನಿಜ ಅಂತ ಅನಿಸುತ್ತೆ ಸರ್. ಯಾಕಂದ್ರೆ ಈಗಾಗಲೇ ಅತ್ಯಂತ ಮುಖ್ಯ ವಾಣಿಜ್ಯ ಬೆಳೆ ಅಂದರೆ ಅದು ಮೆಣಸಿನಕಾಯಿ ಸರ್. ಮೆಣಸಿನಕಾಯಿ ಬೆಳೆದ ರೈತರಲ್ಲಿ ಪ್ರಮುಖವಾಗಿ ಆತಂಕ ಏನಂದ್ರೆ ಸರ್, ಈ ಒಂದು ಮಳೆ ಬಂದರೆ ಮೆಣಸಿನಕಾಯಿ ಅವೆಲ್ಲ ಬೂದು ಬರ ಪರಿಸ್ಥಿತಿ ಆಗುತ್ತೆ ಸರ್. ಮಚ್ಚೆ ಬಂದ್ಬಿಡ್ತಾವ ಸರ್ ಮೆಣಸಿನಕಾಯಿಗಳಿಗೆ. ಈಗ ನಾವು ಶೇಕಡ 15,000 ರೂಪಾಯಿ ಮಾರಾಟ ಮಾಡಕ್ ಹೋದ್ರೆ ಅದು 6,000-7,000 ರೂಪಾಯಿ ಮಾರಾಟವಾಗುತ್ತೆ ಸರ್. ಅದು ಒಂದು ದೊಡ್ಡ ಭಯ ಆಗಿದೆ ಸರ್ ಎಲ್ಲ ರೈತರಲ್ಲಿ. ಎಲ್ಲಾ ಹೊಲಗಳಲ್ಲಿ ಶೇಕಡ 70-80% ರೈತರು ಈಗಾಗಲೇ ಹತ್ತಿ ಬಿಡಿಸೋ ಒಂದು ಹಂತ ಮುಗಿದಿದೆ ಸರ್. ಈಗ ಕೇವಲ ಒಂದು 20-30% ರೈತರಿಂದ ಬಿಡಿಸೋ ಒಂದು ಎರಡನೇ ಹಂತದಲ್ಲಿ ಇದಾರೆ ಸರ್. ಈಗ ಮೊನ್ನೆ ಮಳೆ ಬಂದಿದ ಕಾರಣ ಅದು ಕಪ್ಪಾಗಿ ಮತ್ತು ಕೆಳಗೆ ಬಿದ್ದಿರುವಂತ ಹತ್ತಿ ಹಾಳಾಗುವ ಒಂದು ಪರಿಸ್ಥಿತಿ ನಮ್ಮಲ್ಲಿ ಉದ್ಭವ ಆಗಿದೆ ಸರ್. ದಯವಿಟ್ಟು ಮುಂದಿನ ದಿನಗಳಲ್ಲಿ ನಮಗೆ ಯಾವುದೇ ರೀತಿಯ ವಾತಾವರಣ ಇರುತ್ತೆ ಮತ್ತೆ ನಮಗೆ ಮುಂಜಾಗ್ರತೆಯಾಗಿ ಒಂದು ಎಚ್ಚರದ ಗಂಟೆಯನ್ನು ನೀಡಬೇಕು, ಹಾಗೂ ಮುಂದಿನ ದಿನಗಳಲ್ಲಿ ನಾವು ಯಾವ ರೀತಿ ಕೆಲಸ ಮಾಡಬೇಕು ಎಂದು ನಿಮ್ಮಲ್ಲಿ ಈ ವಾರದವನ್ನು ನಾವು ಮುನ್ನೋಟವನ್ನು ನಾವು ಆಗಾಗಲೇ ನಾವು ಕಾಯ್ತಾ ಇದೀವಿ ಸರ್. ಇಷ್ಟೇ ನಾನು ಎರಡು ಮಾತುಗಳು ಮುಗಿಸ್ತಾ ಇದ್ದೀನಿ ಸರ್. ನಮ್ಮ ರೈತ ಮಿತ್ರರಿಗೆ ಧನ್ಯವಾದಗಳು. ತಾವು ಏನು ಮಾಹಿತಿಯನ್ನ ನಮಗೆ ನೀಡ್ತಾ ಇದ್ದೀರಿ, ಬಹಳ ಖುಷಿ ಆಗ್ತದೆ. ಅಲ್ಲಿ ಏನು ನಡೆದದ, ಸುತ್ತಮುತ್ತಲು ಏನ್ ನಡೆದದ ಅನ್ನೋದ್ರ ಬಗ್ಗೆ ಕೂಡ ತಾವು ಹೇಳ್ತಾ ಇದ್ದೀರಿ. ಅದ್ರ ಜೊತೆಗೆ ಏನು ವಿಜ್ಞಾನದ ಆಗುಹೋಗುಗಳದವ ಅವುಗಳನ್ನ ತಿಳ್ಕೊಳ್ಬೇಕು ಅನ್ನುವಂತ ಏನು ಪ್ರಯತ್ನ ಮಾಡ್ತಾ ಇದ್ದೀರಲ್ಲ, ಅದಕ್ಕ ನಾವು ತಮಗ ಶಬಾಸ್ ಅನ್ನುವಂತ ಮಾತನ್ನ ಹೇಳಬೇಕಾಗ್ತದ. ಯಾಕಂತಂದ್ರ ನಾವು ಕಲಿಬೇಕಾಗ್ತದ, ಆಸಕ್ತಿಯಿಂದ ಕಲಿತ್ರ ನಮಗ ಎಲ್ಲಾ ಕಲೆ ಸಿದ್ಧಿಸ್ತದ. ನಮಗೆ ಬೇಡಾದಂಥದ್ದನ್ನ ನಾವು ಕಲಿಬಾರದು, ಅಡ್ಡಿ ಇಲ್ಲ. ಆದ್ರೆ ನಮಗೆ ಬೇಕಾದಂಥದ್ದನ್ನ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಅದರೊಳಗೆ ನಾವು ತಗೊಂಡಿವಿ ಅಂತಂದ್ರ ನಮಗೂ ಉಪಯೋಗ ಬರ್ತದ, ಮತ್ತೆ ನಮ್ಮ ಸುತ್ತಮುತ್ತಲಿನವರಿಗೂ ಕೂಡ ನಾವು ಉಪಯುಕ್ತ ಆಗಿ ಪರಿಣಮಿಸುವುದರೊಳಗೆ ಎರಡು ಸಂದೇಶ ಇಲ್ಲ. ಏನು ತಾವು ಪ್ರತಿ ವಾರನೂ ಈ ಬಗ್ಗೆ ವಿಚಾರ ಮಾಡಿ, ಬಂಗಾಳ ಕೊಲ್ಲಿಯೊಳಗೆ ಏನಾಗ್ತಾ ಇದೆ, ಅರಬ್ಬಿ ಸಮುದ್ರದೊಳಗೆ ಏನಾಗತ್ತದ, ಹಿಂದೂ ಮಹಾಸಾಗರದೊಳಗೆ ಏನಾಗ್ತದ ಅನ್ನುವಂಥದ್ದನ್ನ ಕುತೂಹಲದಿಂದ ಎಲ್ಲಾ ಮಾಧ್ಯಮಗಳಲ್ಲಿ ನೋಡಿ ಇದು ಹಿಂಗಾಗಬಹುದು ಅನ್ನುವಂತಹ ಒಂದು ವಿಚಾರ ಅಲ್ಲಿಂದ ನಿಮಗೆ ಗೊತ್ತಾದಾಗ ಇಲ್ಲಿ ಏನು ಚರ್ಚೆ ಮಾಡ್ತಾ ಇದ್ದೀರಲ್ಲ, ಇದು ತಮ್ಮ ಕಲಿಕೆಯ ಒಂದು ಆಸಕ್ತಿಯನ್ನ ತೋರಿಸ್ತದೆ. ಅದಕ್ಕೆ ನಾನು ತಮಗ ಧನ್ಯವಾದಗಳನ್ನು ಹೇಳ್ತೀನಿ. ತಾವು ಇದೇ ರೀತಿಯಾಗಿ ಈ ಆಸಕ್ತಿಯನ್ನ ಉಳಿಸಿಕೊಂಡು ಹೋದ್ರೆ ಹೆಚ್ಚಿನ ಜ್ಞಾನವನ್ನ ಪಡೆಯಬಹುದು. ಈಗ ತಾವು ಏನು ಈ ವಿಚಾರಗಳನ್ನ ಹೇಳಿದ್ದೀರಿ, ಪ್ರಸ್ತಾಪ ಮಾಡಿದ್ದೀರಿ, ಅದರ ಬಗ್ಗೆ ಕೂಡ ನಾನು ಹೇಳಬೇಕು ಅನ್ನುವಂಥ ವಿಚಾರ ಇಟ್ಟುಕೊಂಡಿದ್ದೀನಿ. ಭಾರತೀಯ ಹವಾಮಾನ ಇಲಾಖೆಯವರು ಈ ಬಗ್ಗೆ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಒಂದು ಲೋ ಪ್ರೆಷರ್ ಏರಿಯಾ ಅಂತಂದ್ರೆ ಕಡಿಮೆ ಒತ್ತಡದ ಪ್ರದೇಶ, ಆಗ್ನೇಯ ಬಂಗಾಳ ಕೊಲ್ಲಿಯೊಳಗ ಸ್ವಲ್ಪ ಹಿಂದೂ ಮಹಾಸಾಗರದ ಹತ್ತಿರ ಆಗ್ತಾ ಇದೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಅದರ ಪರಿಣಾಮವಾಗಿ ನಮಗೇನು ಆಗುವುದಿಲ್ಲ, ನಮಗ ಈ ಒಂದು ಕಡಿಮೆ ಒತ್ತಡದ ಪ್ರದೇಶಕ್ಕೆ ಎಲ್ಲಿ ಆಗ್ನೇಯ ಬಂಗಾಳ ಕೊಲ್ಲಿಯೊಳಗ ಆಗ್ತಾ ಇದೆ ಅಲ್ಲ, ಅದಕ್ಕೆ ನಮಗ ಏನೇನೂ ಸಂಬಂಧ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಈಗ ನಮ್ಮ ವಾತಾವರಣದ ಒಂದು ಸನ್ನಿವೇಶ ಇರಬಹುದಾಗಿದೆ ಈ ವಾರದೊಳಗ ಅನ್ನುವಂತಹ ಮಾತನ್ನ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಅದಕ್ಕೆ ಈ ಕಡಿಮೆ ಒತ್ತಡದ ಪ್ರದೇಶ ಏನದ ಇದು ಇನ್ನೂ ತೀವ್ರವಾಗಿ ಆಗಬಹುದು, ಆದ್ರೆ ಅದಕ್ಕೆ ನಮಗ ಏನೇನು ಸಂಬಂಧ ಇಲ್ಲ ಅನ್ನುವಂತಹ ಮಾತನ್ನ ಸ್ಪಷ್ಟವಾಗಿ ತಜ್ಞರು ಹೇಳ್ತಾ ಇದ್ದಾರೆ. ಅದಕ್ಕೆ ಯಾರ್ಯಾರಿಗೆ ಈಗ ಮಳಿ ಬೇಡಾಗ್ಯದ ಅವರು ನಿಶ್ಚಿಂತರಾಗಿರಬಹುದು, ಮುಂದಿನ ವಾರ ಮಳಿ ಇಲ್ಲ ಅನ್ನುವಂತಹ ಮಾತನ್ನ ಮೊದಲೇ ನಾನು ನಿಮಗೆ ಹೇಳಿಬಿಡ್ತೀನಿ. ಅದನ್ನ ವಾರದ ಮುನ್ನೋಟದೊಳಗೂ ಕೂಡ ನಾವು ನೋಡೋಣಂತ. ಈ ವಾಯುಭಾರ ಕುಸಿತ ಆಗಲಿ ಅಥವಾ ಕಡಿಮೆ ಒತ್ತಡದ ಪ್ರದೇಶ ಆಗಲಿ ಅಥವಾ ಸುಳಿಗಾಳಿಗಳಾಗಲಿ ಯಾವ ಕೂಡ ಈ ವಾರ ನಮ್ಮ ಭಾಗದ ಜಿಲ್ಲೆಗಳಿಗೆ ಬಾಧೆ ಕೊಡುವುದಿಲ್ಲ ಅನ್ನುವಂಥದ್ದು ನಮಗ ಗೊತ್ತಾಗ್ತಾ ಇದೆ. ಅದಕ್ಕೆ ಈಗೇನು ಆಸಕ್ತಿ ತೋರಿಸಿದ್ದೀರಿ, ಇಂಥ ಒಂದು ಆಸಕ್ತಿ ತಾವು ಮುಂದುವರೆಸಿಕೊಂಡು ಹೋಗಬೇಕು, ಹೊಸ ವಿಷಯಗಳನ್ನ ಕಲಿಬೇಕು. ಅದಕ್ಕಾಗಿ ನಾನು ತಮಗ ಈ ಕಾರ್ಯಕ್ರಮದೊಳಗೆ ಹೇಳ್ತಾ ಇರ್ತೀವಿ, ಎಲ್ಲೆಲ್ಲಿ ಪ್ರದರ್ಶನಗಳಿರ್ತಾವ, ಎಲ್ಲೆಲ್ಲಿ ಕ್ಷೇತ್ರೋತ್ಸವಗಳಿರ್ತಾವ, ಎಲ್ಲೆಲ್ಲಿ ಮೇಳಗಳಿರ್ತಾವ, ಅಲ್ಲಿ ತಾವು ಭಾಗವಹಿಸಿ. ಈಗಂತೂ ಮಾಧ್ಯಮದೊಳಗೆ ಮಾಹಿತಿಯ ಮಹಾಪೂರ್ಣೆ ಅದ, ಅದನ್ನ ಬಳಸಿಕೊಳ್ಳುವುದ್ರ ಕಡೆ ನಾವು ಗಮನ ಹರಿಸಬೇಕು. ಈಗ ನೋಡ್ರಿ, ನಿನ್ನೆ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಮೇಳ ಮುಕ್ತಾಯ ಆಯಿತು. 3 ದಿವಸ ಕೃಷಿ ಮೇಳ ನಡೀತು, 7, 8, 9. ಬಹುತೇಕ ರೈತರು, ರಾಯಚೂರು ಜಿಲ್ಲೆಯವರು ತಾವು ಇದರೊಳಗೆ ಭಾಗವಹಿಸಿರಿ ಅಂತೇಳಿ ನಾವು ಭಾವಿಸ್ತೀವಿ, ಮತ್ತು ಸುತ್ತಮುತ್ತಲು ಇದ್ದವರು ಕೂಡ ಈ ಒಂದು ಕೃಷಿ ಮೇಳದೊಳಗೆ ಭಾಗವಹಿಸಿ ತಜ್ಞರ ಜೊತೆಗೆ ಸಂವಾದ ಆಮೇಲೆ ಪ್ರಾತ್ಯಕ್ಷಿಕೆಗಳನ್ನ ನೋಡಿ ಅವಾಗ ಏನ್ ಅನಿಸ್ತದೆ ಹೇಳ್ರಿ? ಹೊಸ ವಿಷಯ ತಿಳ್ಕೊಂಡ ನಂತರ ಒಂದು ಏನು ಆನಂದ ಆಗ್ತದ, ಬರೀ ಅದು ಆನಂದ ಅಷ್ಟೇ ಅಲ್ಲ, ಅದು ನಮ್ಮ ಕೆಲಸಕ್ಕೆ ಬರುವಂತಹ ಒಂದು ಇನ್ವೆಸ್ಟ್ಮೆಂಟ್, ನಾವು ನಮ್ಮ ಕೆಲಸಕ್ಕೆ ಹಾಕುವಂತಹ ಒಂದು ಬಂಡವಾಳ ಅಂತೇಳಿ ನಾವು ತಿಳ್ಕೋಬೇಕು. ನಾವೇನು ಜ್ಞಾನ ಶೇಖರಣೆ ಏನ್ ಮಾಡ್ತೀವಿ ಅದು ನಮ್ಮ ಕೃಷಿಗೆ ಅಥವಾ ನಮ್ಮ ಬದುಕಿಗೆ ಹಾಕುವಂತಹ ಒಂದು ಬಂಡವಾಳ, ಅಂತಹ ಒಂದು ಬಂಡವಾಳವನ್ನು ಹಾಕಿದ್ರೆ ಮಾತ್ರ ನೀವು ಲಾಭವನ್ನು ತಗೊಳ್ಳೋದಕ್ಕೆ ಸಾಧ್ಯ ಅದ. ತಾವು ಅನೇಕರು ಇದರೊಳಗೆ ಭಾಗವಹಿಸಿರಿ ಅಂತೇಳಿ ನಾವು ಭಾವಿಸ್ತೀವಿ, ಮತ್ತು ಮುಂದಿನ ದಿನಗಳಲ್ಲಿ ಇಂಥ ಏನು ಮೇಳಗಳಲ್ಲಿ ಯಾವುದೇ ಕಾರಣಕ್ಕೂ ಬಿಡಲಾರದಂಗ ಭಾಗವಹಿಸಿ ಸದುಪಯೋಗ ಪಡಿಸಿಕೊಳ್ಬೇಕು. ಯಾಕಂತಂದ್ರೆ ಅಂತಹ ಒಂದು ಮೇಳಗಳೇನದಾವ ಅದು ನಮ್ಮ ರೈತರ ಸಲುವಾಗಿ ಆಯೋಜನೆ ಮಾಡಿರುವಂತಹದ್ದು, ರೈತರ ಉಪಯೋಗಕ್ಕಾಗಿ ಇರುವಂತಹವು. ಮತ್ತೆ ಏನು ರಾಯಚೂರು ಕೃಷಿ ವಿಶ್ವವಿದ್ಯಾಲಯದೊಳಗ ಚರ್ಚೆಯ ವಿಷಯ ಇತ್ತು, ವಾತಾವರಣದ ಸ್ವಾಸ್ಥ್ಯದ ಬಗ್ಗೆ, ಆಮೇಲೆ ನಮ್ಮ ಕೃಷಿಯ ಬಗ್ಗೆ. ಸುಸ್ಥಿರವಾದಂತಹ ಒಂದು ಕೃಷಿ ನಡೆಸಿಕೊಂಡು ಹೋಗುವುದಕ್ಕೆ ಇವತ್ತು ವಾತಾವರಣದ ಏರುಪೇರುಗಳು ಬಹಳಷ್ಟು ದೊಡ್ಡ ಸವಾಲಾಗಿ ನಿಂತಿರುವಂತಹದ್ದು. ಅದಕ್ಕೆ ಈ ಬಗ್ಗೆ ಇಡೀ ಜಗತ್ತೇ ವಿಚಾರ ಮಾಡ್ತಾ ಇದೆ, ವಿಶ್ವಸಂಸ್ಥೆ ಇರಬಹುದು, ಬೇರೆ ಬೇರೆ ದೇಶಗಳಿರಬಹುದು, ವಿಜ್ಞಾನಿಗಳಿರಬಹುದು, ನಮ್ಮ ನೀತಿ ನಿರೂಪಕರಿರಬಹುದು, ಎಲ್ಲರೂ ಈಗ ಚಿಂತೆ ಮಾಡೋದೇನಪ್ಪಾ ಅಂತಂದ್ರೆ ಈ ಜಾಗತಿಕ ತಾಪಮಾನದ ಏರುಪೇರುಗಳನ್ನ ನಾವು ಯಾವ ರೀತಿ ನಿಯಂತ್ರಣ ಮಾಡಬಹುದು, ಹತೋಟಿ ಮಾಡಬಹುದು, ನಿರ್ವಹಣೆ ಮಾಡಬಹುದು, ಮತ್ತ ಅದರ ಮೇಲೆ ವಿಜಯ ಸಾಧಿಸಬಹುದು ಅನ್ನುವಂಥದ್ದು. ಎಷ್ಟೋ ಪ್ರಕರಣಗಳಲ್ಲಿ ನಮಗೆ ಸಾಧ್ಯವೇ ಇಲ್ಲ ಅನ್ನುವಂಥ ಮಾತು ಬರ್ತದ. ಈಗೇನು ನೈಸರ್ಗಿಕ ವಿಕೋಪಗಳದಾವ, ಭೂಕಂಪ ಇರಬಹುದು, ಪ್ರವಾಹ ಇರಬಹುದು, ಜ್ವಾಲಾಮುಖಿಗಳ ಉತ್ಸರ್ಜನೆ ಇರಬಹುದು, ಆಮೇಲೆ ಹಿಮ ಕರಗುವಿಕೆ ಇರಬಹುದು, ಇವೆಲ್ಲ ಏನದಾವಲ್ಲ, ನಮ್ಮ ವಿಜ್ಞಾನಿಗಳು ಅದನ್ನ ಅಧ್ಯಯನ ಮಾಡಿ ಮಾಡಿ ಒಂದು ನಿರ್ಧಾರಕ್ಕೂ ಕೂಡ ಬರುವಂತಹ ಒಂದು ಸನ್ನಿವೇಶ ಅದ. ಇವು ನಮ್ಮ ಕೈಯಾಗ ತಪ್ಪಿಸಾಕ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನ ಕೂಡ ಅವರು ಹೇಳ್ತಾ ಇದ್ದಾರೆ. ಇನ್ನೂ ಎಷ್ಟೋ ವರ್ಷಗಳ ನಂತರ ಇವು ನಮ್ಮ ಕೈಮೀರಿ ಹೋಗಬಹುದು, ನಾವು ಏನೂ ಮಾಡಲಾರದಂತಹ ಒಂದು ಪರಿಸ್ಥಿತಿಗೆ ಬರಬಹುದು ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ಈ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡಿ ಅದರ ಬಗ್ಗೆ ಕಾಳಜಿ ವಹಿಸಬೇಕಾದಂತಹ ಒಂದು ಸನ್ನಿವೇಶ ಈಗದ. ಅದಕ್ಕೆ ಈಗ ಸುನಾಮಿಗಳನ್ನ ನೋಡ್ರಿ, ಸುನಾಮಿ ಬಂತಂದ್ರೆ ನಾವು ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ, ಅಂತ ಸುನಾಮಿಗಳು ಬರಬಹುದು, ಅದರಿಂದ ಅದನ್ನ ತಪ್ಪಿಸ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ತಜ್ಞರು ಎಲ್ಲೋ ಕೆಲವು ಕಡೆ ಹೇಳ್ತಾ ಇದ್ದಾರೆ. ಇಂಥ ಮಾತುಗಳನ್ನ ಕೇಳದ ಕೂಡಲೇ ಏನಾಗ್ತದ, ನಾವು ಯಾಕೆ ಎಚ್ಚರ ಆಗಬಾರದು, ಈ ನಿಟ್ಟಿನೊಳಗೆ ನಾವು ನಮ್ಮ ತಯಾರಿಯನ್ನು ಮಾಡಬಾರದು ಅನ್ನುವಂತಹ ಒಂದು ವಿಚಾರಕ್ಕೆ ನಾವು ಈಗ ಸ್ಪಂದನೆ ಮಾಡಬೇಕಾಗಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ವಾತಾವರಣದ ಏರುಪೇರುಗಳಿಗೆ ನಾವು ಸ್ಪಂದಿಸಿ ತಯಾರಿ ಮಾಡಬೇಕಾಗಿದೆ. ಅಂಥ ಒಂದು ವಿಷಯದ ಬಗ್ಗೆ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದೊಳಗೆ ಚರ್ಚೆ ಆಯಿತು. ಅದರೊಳಗೆ ತಾವು ಕೆಲವರಾದರೂ ಭಾಗವಹಿಸಿ ಈ ವಿಷಯ ಎಷ್ಟು ಗಂಭೀರದ ಅನ್ನುವಂಥ ವಿಚಾರವನ್ನ ಕೂಡ ತಾವು ತಿಳ್ಕೊಂಡಿರಬಹುದು, ಮತ್ತು ಅದಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೆಲವು ಸುಳಿವು ಸೂಚನೆಗಳು ಕೂಡ ತಮಗೆ ಸಿಕ್ಕಿರಬಹುದು. ಒಟ್ಟಾರೆಯಾಗಿ ಇಂಥ ಮೇಳಗಳು ನಮಗೆ ಹೊಸ ದೃಷ್ಟಿಕೋನವನ್ನು ಕೊಡ್ತಾವ, ಹೊಸ ಹುರುಪನ್ನು ಕೂಡ ನಮಗೆ ಕೊಡ್ತಾವ. ಕೆಲವೊಂದ್ ಕಡೆ ಎಲ್ಲೋ ಒಂದು ಆಶಾಭಾವನೆಯನ್ನ ನಾವು ಕಳ್ಕೋತೀವಿ, ಯಾವುದೇ ಕಾರಣಕ್ಕೂ ನಾವು ಆಶಾಭಾವನೆಯನ್ನು ಕಳ್ಕೋಬಾರದು. ಹೊಸ ವಿಚಾರಗಳ ಜೊತೆಗೆ ನಾವು ಸಶಕ್ತರಾಗೋದ ಕಡೆ ಗಮನ ಹರಿಸಬೇಕು. ಆತ್ಮೀಯರೆ, ಕಳೆದ ಡಿಸೆಂಬರ್ 5 ನಾವು ಒಂದು ಮಹತ್ವದ ದಿನವನ್ನ ಆಚರಣೆ ಮಾಡಿದ್ವಿ. ವಿಶ್ವ ಮಣ್ಣಿನ ದಿನವನ್ನ ಆ ದಿವಸ ಆಚರಣೆ ಮಾಡಲಾಯಿತು. ಮಣ್ಣಿನ ಮಹತ್ವದ ಬಗ್ಗೆ ನಮ್ಮ ಎಲ್ಲ ಜನರಿಗೆ ತಿಳಿಸಿರುವಂತಹ ಒಂದು ಕೆಲಸ ಅವತ್ತಿನ ದಿವಸ, ಮತ್ತು ಮಣ್ಣಿನ ಆರೋಗ್ಯ ಕಾಪಾಡಿಕೊಂಡು ಮುಂದಿನ ಪೀಳಿಗೆಗಳಿಗೆ ಮಣ್ಣಿನ ಒಂದು ಫಲವತ್ತತೆಯನ್ನು ಉಳಿಸಿಕೊಡುವಂತಹ ಒಂದು ಕೆಲಸವನ್ನು ನಾವೆಲ್ಲರೂ ಮಾಡಬೇಕಾಗಿದೆ. ಮಣ್ಣಿನ ಮಹತ್ವದ ಬಗ್ಗೆ ಕಲಬುರಗಿ ಕೃಷಿ ಮಹಾವಿದ್ಯಾಲಯದೊಳಗೆ ಮಣ್ಣು ವಿಜ್ಞಾನಿಯಾಗಿರುವಂತಹ ಡಾಕ್ಟರ್ ಎಂ ಎ ಬೆಳ್ಳಕ್ಕಿ ಅವರು ತಮಗೆ ಒಂದೆರಡು ವಿಚಾರಗಳನ್ನು ಹೇಳ್ತಾ ಇದ್ದಾರೆ. ಅವರು ಹೇಳೋದನ್ನ ನಾವು ಕೇಳೋಣ. ಗೌರವಾನ್ವಿತ ರೈತ ಬಾಂಧವರಿಗೆ ವಿಶ್ವ ಮಣ್ಣು ದಿನಾಚರಣೆ ಶುಭಾಶಯಗಳು. ಈ ವಿಶ್ವ ಮಣ್ಣು ದಿನದ ಮುಖ್ಯ ಉದ್ದೇಶವೆಂದರೆ ಮಣ್ಣಿನ ಬಗ್ಗೆ ತಿಳುವಳಿಕೆ ಮೂಡಿಸುವುದು. ಈ ಮೊದಲು ನಾವು ಪಡೆಯುತ್ತಿರುವ ಬೆಳೆಗಳ ಇಳುವರಿ ಮಟ್ಟ ಹಾಗೂ ಗುಣಧರ್ಮ ಈಗ ದೊರೆಯುತ್ತಿಲ್ಲ. ಇದಕ್ಕೆ ಮುಖ್ಯ ಕಾರಣ ನಮ್ಮ ಪೂರ್ವಜರು ಮಾಡುತ್ತಿರುವ ಕೃಷಿಗೂ ಹಾಗೂ ಇವತ್ತು ನಾವು ಮಾಡುತ್ತಿರುವ ಕೃಷಿಗೂ ಅಜಗಜಾಂತರ ವ್ಯತ್ಯಾಸವಿದೆ. ಅಂದರೆ ಇವತ್ತಿನ ಮಣ್ಣಿನ ಆರೋಗ್ಯದ ಮೇಲೆ ಬಹಳ ದುಷ್ಪರಿಣಾಮವಾಗಿದೆ. ಈ ಮೊದಲು ಗಿಡಗಂಟಿಗಳು ಅಂದರೆ ಅರಣ್ಯ ಪ್ರದೇಶ ಬಹಳಷ್ಟಿತ್ತು, ಎಲ್ಲಿ ನೋಡಿದರೂ ಹಸಿರು ಕಾಣಿಸುತ್ತಿತ್ತು. ಮಾನವನ ಸ್ವಾರ್ಥಕ್ಕಾಗಿ ಇಂದು ಹಸಿರಿನ ಸೊಬಗು ಕಾಣಿಸುತ್ತಿಲ್ಲ. ಅರಣ್ಯ ಪ್ರದೇಶ ಬಹಳಷ್ಟು ಕಡಿಮೆಯಾಗಿದೆ. ಕಾಡನ್ನು ಕಡಿದು ನಾಡನ್ನು ಮಾಡುತ್ತಾ ಇದ್ದೇವೆ. ಜನಸಂಖ್ಯೆಯ ಮೇಲೆ ನಿಯಂತ್ರಣವಿಲ್ಲ. ಜನಸಂಖ್ಯೆಯ ಪ್ರಮಾಣ ಹೆಚ್ಚುತ್ತಾ ಇದೆ, ಆದರೆ ಕೃಷಿ ಭೂಮಿಯ ಪ್ರಮಾಣವನ್ನು ಹೆಚ್ಚಿಗೆ ಮಾಡಲು ಆಗುವುದಿಲ್ಲ. ಅದರೊಂದಿಗೆ ಫಲವತ್ತಾದ ಭೂಮಿಯನ್ನು ಕೂಡ ಕಳೆದುಕೊಳ್ಳುತ್ತಿದ್ದೇವೆ. ಪ್ರತಿಯೊಬ್ಬ ಮಾನವನಿಗೂ ತಾನು ಬೆಳೆಯಬೇಕು, ತನ್ನ ಸಂತತಿ ಉಳಿದು ಬೆಳೆಯಬೇಕು ಎಂಬುದು ಸರ್ವೇ ಸಾಮಾನ್ಯ. ಆದರೆ ಯಾರು ಗಿಡ ಮರಗಳನ್ನು ಇಷ್ಟು ಉತ್ಸುಕತೆಯಿಂದ ಬೆಳೆಸುತ್ತಿಲ್ಲ. ಇದರಿಂದ ವಾತಾವರಣದ ಮೇಲೆ, ಪ್ರಾಣಿಗಳ ಮೇಲೆ, ಭೂಮಿಯ ಮೇಲೆ, ಅದರಲ್ಲೂ ಮಣ್ಣಿನಲ್ಲಿರುವ ಕಣ್ಣಿಗೆ ಕಾಣಲಾರದ ಸೂಕ್ಷ್ಮ ಜೀವಿಗಳ ಮೇಲೂ ಒತ್ತಡ ಬಿದ್ದು ಬಹಳಷ್ಟು ದುಷ್ಪರಿಣಾಮ ಬೀರಿದೆ. ತಮಗೆ ತಿಳಿದ ಹಾಗೆ ನಮ್ಮ ಪೂರ್ವಜರು ಯಾರು ರಾಸಾಯನಿಕ ಗೊಬ್ಬರ, ಕೀಟನಾಶಕ, ಕಳೆನಾಶಕ, ಹೈಬ್ರಿಡ್ ತಳಿಗಳನ್ನು ಬಳಸುತ್ತಿರಲಿಲ್ಲ. ಆದರೂ ಆ ಕಾಲದಲ್ಲಿ ಒಳ್ಳೆಯ ಗುಣಮಟ್ಟವುಳ್ಳ ಆಹಾರ ವಸ್ತುಗಳನ್ನು ಬೆಳೆದು ಆರೋಗ್ಯಕರವಾಗಿ ಜೀವನ ನಡೆಸುತ್ತಿದ್ದರು. ರೋಗ ರುಜಿನಗಳು ಬಹಳಷ್ಟು ಕಡಿಮೆ ಇದ್ದವು ಮತ್ತು ಜೀವಿತ ಅವಧಿಯೂ ಕೂಡ ಹೆಚ್ಚಿಗೆ ಇತ್ತು. ಆ ಸಮಯದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಒಂದಿಲ್ಲ ಒಂದು ದನಕರುಗಳು ಇದ್ದವು ಮತ್ತು ಅವುಗಳ ಸಂಖ್ಯೆಯೂ ಬಹಳಷ್ಟಿತ್ತು. ಈ ದನಕರುಗಳನ್ನು ಉಪಯೋಗಿಸಿಕೊಂಡು ಅವುಗಳಿಂದ ಬಂದ ತ್ಯಾಜ್ಯ ವಸ್ತುಗಳನ್ನು ಅಂದರೆ ಅವುಗಳಿಗೆ ಹಾಕಿದ ಮೇವು, ಸಗಣಿ, ಹೆಂಡಿ ಎಲ್ಲ ಉಪಯೋಗ ಮಾಡಿಕೊಂಡು ಅಂದರೆ ಬಳಸಿ ತಿಪ್ಪೆ ಗೊಬ್ಬರ, ನೈಸರ್ಗಿಕ ಎರೆಹುಳು ಗೊಬ್ಬರ ಅಥವಾ ಇತರೆ ಸಾವಯವ ಗೊಬ್ಬರಗಳನ್ನು ಭೂಮಿಗೆ ಹಾಕಿ ಆ ಭೂತಾಯಿಯ ಆರೋಗ್ಯವನ್ನು ಕಾಪಾಡುವುದರೊಂದಿಗೆ ತಾವು ಆರೋಗ್ಯಕರವಾಗಿ ಬಾಳು ಬದುಕಿದರು. ಈಗ ಸಾವಯವ ಕೃಷಿ ಪದ್ಧತಿಯಿಂದ ಬೆಳೆದ ಆಹಾರ ಧಾನ್ಯಗಳ ಮಹತ್ವ ಎಲ್ಲರಲ್ಲಿಯೂ ಹೆಚ್ಚಾಗುತ್ತಿದೆ, ಅದರ ಅರಿವು ಕೂಡ ಮೂಡುತ್ತಿದೆ. ಪೂರ್ವಜರ ಹಾಗೆ ಬದುಕಿ ಬಾಳಬೇಕೆಂದರೆ ಎಷ್ಟು ವರ್ಷ ಬೇಕಾಗುತ್ತದೋ ಎಂದು ಕಾದು ನೋಡಬೇಕು. ಆದರೆ ಹೆಚ್ಚುತ್ತಿರುವ ಜನಸಂಖ್ಯೆಗೆ ಆಹಾರವನ್ನು ಒದಗಿಸುವ ಉದ್ದೇಶದಿಂದ ಕೃಷಿಯಲ್ಲಿ ರಾಸಾಯನಿಕ ಗೊಬ್ಬರಗಳ ಬಳಕೆ ಪ್ರಾರಂಭವಾಯಿತು. ಕೀಡೆ ಮತ್ತು ರೋಗ ರುಜಿನಗಳನ್ನು ಹತೋಟಿ ಮಾಡಲು ಬಹಳಷ್ಟು ಪ್ರಮಾಣದಲ್ಲಿ ರಾಸಾಯನಿಕಗಳನ್ನು ಅವಶ್ಯಕತೆಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಬಳಸಿದರಿಂದ ವಾತಾವರಣದ ಮೇಲೆ, ಭೂಮಿಯ ಮೇಲೆ, ನೀರಿನ ಮೇಲೆ, ಪ್ರಾಣಿ ಪಕ್ಷಿಗಳ ಮೇಲೆ ಹಾಗೂ ಭೂಮಿಯಲ್ಲಿ ಇರತಕ್ಕಂಥ ಸೂಕ್ಷ್ಮ ಜೀವಿಗಳ ಮೇಲೂ ದುಷ್ಪರಿಣಾಮ ಬೀರಿವೆ. ಆ ಸಮಯದಲ್ಲಿ ಆಹಾರ ಉತ್ಪಾದನೆ ಹೆಚ್ಚಿಸುವ ಒಂದೇ ಉದ್ದೇಶವಿತ್ತು. ಆದ್ದರಿಂದ ಬೇರೆ ಬೇರೆ ರಾಸಾಯನಿಕಗಳನ್ನು ಬಳಸಬೇಕಾಯಿತು. ಆದರೆ ಇದರಿಂದ ಏನಾದರೂ ದುಷ್ಪರಿಣಾಮ ಆಗಬಹುದೇ ಎಂಬುದರ ಬಗ್ಗೆ ಮುಂದಾಲೋಚನೆ ಏನೂ ಇರಲಿಲ್ಲ. ಇನ್ನೊಂದು ವಿಷಯ ಹೇಳಬೇಕೆಂದರೆ, ಇತ್ತಿತ್ತಲಾಗಿ ಒಕ್ಕಲುತನಕ್ಕಾಗಿ ಆಳುಗಳು ಸಿಗುತ್ತಿಲ್ಲ, ಇದಕ್ಕಾಗಿ ಕಳೆನಾಶಕಗಳನ್ನು ಬಳಸುತ್ತಿದ್ದಾರೆ. ಸತತವಾಗಿ ಈ ಕಳೆನಾಶಕ ಬಳಸಿದರೆ ಭೂಮಿಯಲ್ಲಿ ಇರುವ ಕಣ್ಣಿಗೆ ಕಾಣದ ಸೂಕ್ಷ್ಮ ಜೀವಿಗಳ ಮೇಲೆ ಪರಿಣಾಮವಾದರೂ ಆಗಬಹುದು. ಇದರ ಬಗ್ಗೆ ಈಗಲೇ ವಿಚಾರ ಮಾಡಿದರೆ ತಪ್ಪಾಗಲಿಕ್ಕಿಲ್ಲ. ಇವೆಲ್ಲವುಗಳಿಂದ ಎಲ್ಲ ಜೀವ ಜಂತುಗಳ ಮೇಲೆ ದುಷ್ಪರಿಣಾಮ ಬೀರುವುದರ ಜೊತೆಗೆ ಭೂಮಿಯ ಮೇಲೂ ಬಹಳ ಕೆಟ್ಟ ಪರಿಣಾಮವಾಗುವುದನ್ನು ಅರಿತು ಆಹಾರ ಮತ್ತು ಕೃಷಿ ಸಂಸ್ಥೆ ಅಂದರೆ FAO ಅಂತ ಕರಿತಾ ಇದೆ. ಈ FAO ಬೆಂಬಲದಿಂದ ವಿಶ್ವ ಮಣ್ಣು ದಿನದ ಅಂದ್ರೆ ವರ್ಲ್ಡ್ ಸಾಯಿಲ್ ಡೇ ಜಾಗತಿಕ ತಿಳುವಳಿಕೆ ಮಾಡಲು ವೇದಿಕೆಯಾಗಿ ಉದಯವಾಯಿತು. ಈ ಆಹಾರ ಮತ್ತು ಕೃಷಿ ಸಂಸ್ಥೆ ಜೂನ್ 2013 ಸಮ್ಮೇಳನದಲ್ಲಿ ಅವಿರೋಧವಾಗಿ ವಿಶ್ವ ಮಣ್ಣು ದಿನವನ್ನು ಆಚರಿಸಲು ಅನುಮೋದನೆ ಕೊಟ್ಟಿದೆ ಮತ್ತು 68ನೇ ವಿಶ್ವ ಸಂಸ್ಥೆಯ ಅಂದರೆ ಯುನೈಟೆಡ್ ನೇಷನ್ಸ್ ಅಧಿಕೃತವಾಗಿ ಅಳವಡಿಸಬೇಕೆಂದು ಸಾಮಾನ್ಯ ಸಭೆಯಲ್ಲಿ ವಿನಂತಿಸಿಕೊಂಡಿತು. ಡಿಸೆಂಬರ್ 2013 ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ 5ನೇ ಡಿಸೆಂಬರ್ 2014 ಪ್ರಥಮ ಅಧಿಕೃತ ವಿಶ್ವ ಮಣ್ಣು ದಿನವೆಂದು ಆಚರಿಸಲಾಯಿತು. ಡಿಸೆಂಬರ್ 5ನೇ ಯಾಕೆ ಆಚರಿಸಿಕೊಂಡರು ಎಂದರೆ, ಥೈಲ್ಯಾಂಡ್ ರಾಜನಾದ HM King ಭೂಮಿಬೋಲ್ ಅವರ ಡಿಸೆಂಬರ್ 5 ಅಧಿಕೃತ ಹುಟ್ಟು ದಿನ. ಇವರು ಅಧಿಕೃತವಾಗಿ ಅನುಮೋದನೆ ಕೊಟ್ಟಿದ್ದಾರೆ, ಅಂದರೂ ಅವರು ಕೃಷಿಗೆ ಬಹಳಷ್ಟು ಮಹತ್ವ ಕೊಟ್ಟಿದ್ದರು. 7 ದಶಕಗಳವರೆಗೆ ಇವರು ರಾಜರಾಗಿ ಥೈಲ್ಯಾಂಡ್ ಅನ್ನು ಆಳಿದ್ದರು. ಅಕ್ಟೋಬರ್ 2016 ವಿಧಿವಶರಾದರು. ಇವರ ಸ್ಮರಣಾರ್ಥ ಮತ್ತು ಗೌರವಕ್ಕಾಗಿ ಡಿಸೆಂಬರ್ 5 ಆಯ್ಕೆ ಮಾಡಲಾಯಿತು. ಈ ಮಣ್ಣಿನ ಮಹತ್ವವನ್ನು ಪರಿಗಣಿಸಿ ಜಾಗತಿಕ ಮಣ್ಣಿನ ಸಹಭಾಗಿತ್ವ ಹಾಗೂ ಆಹಾರ ಮತ್ತು ಕೃಷಿ ಸಂಸ್ಥೆಯ ಬೆಂಬಲದಿಂದ ನಿಯಮಗಳ ಅಚ್ಚುಕಟ್ಟಿನಲ್ಲಿ 37ನೇ ಆಹಾರ ಮತ್ತು ಕೃಷಿ ಸಂಸ್ಥೆ ಅಂದರೆ FAO ಸಂಸ್ಥೆಯ ಸಮ್ಮೇಳನದಲ್ಲಿ 5ನೇ ಡಿಸೆಂಬರ್ ವಿಶ್ವ ಮಣ್ಣು ದಿನವನ್ನಾಗಿ ಅನುಮೋದಿಸಿದೆ. ಅಲ್ಲಿಂದ ಮಣ್ಣಿನ ವಿಜ್ಞಾನಿಗಳ ಸಮುದಾಯವು ಇದೊಂದು ಮಹತ್ವದ ಅವಕಾಶವೆಂದು ಮಣ್ಣಿನ ಮಹತ್ವವನ್ನು ವಿಶ್ವದ ಉಚ್ಚ ಮಟ್ಟದಲ್ಲಿ ಚರ್ಚೆ ಮಾಡಿ ಪ್ರತಿ ವರ್ಷ ಒಂದು ಶೀರ್ಷಿಕೆ ಅಡಿ ಮಣ್ಣು ದಿನವನ್ನು ಆಚರಿಸುತ್ತೇವೆ. ಈ ಭೂಮಿಯ ಮೇಲೆ ಬಾಳಲು ಆರೋಗ್ಯಕರ ಮಣ್ಣಿನ ಮಹತ್ವ ಇರುವುದರಿಂದ ಈ ವರ್ಷದ ಮಣ್ಣಿನ ದಿನ ಆಚರಿಸಲು ಸೂಚಿಸಿದ ಶೀರ್ಷಿಕೆ ಎಂದರೆ, ಮಣ್ಣಿನ ಕಾಳಜಿ, ಕ್ರಮಗಳು, ನಿಗಾವಹಿಸು, ನಿರ್ವಹಣೆ, ಕೇರಿಂಗ್ ಫಾರ್ ಸಾಯಿಲ್ಸ್, ಮೇಜರ್ ಮಾನಿಟರ್ ಮ್ಯಾನೇಜ್. ಹಾಗೂ ಇದೇ ರೀತಿಯಾಗಿ 2015 ಪ್ರತಿ ವರ್ಷ ಒಂದೊಂದು ಶೀರ್ಷಿಕೆಯಡಿ ವಿಶ್ವ ಮಣ್ಣು ದಿನವನ್ನು ಆಚರಿಸಲಿದ್ದೇವೆ. 2015 ಮೊಟ್ಟ ಮೊದಲಿಗೆ ಅಂದ್ರೆ ಹೆಲ್ದಿ ಸಾಯಿಲ್ಸ್ ಫಾರ್ ಹೆಲ್ದಿ ಲೈಫ್, ಆರೋಗ್ಯಕರ ಜೀವನಕ್ಕಾಗಿ ಆರೋಗ್ಯಕರವಾದ ಮಣ್ಣು ಅಂತಾರಾಷ್ಟ್ರೀಯ ವರ್ಷ ಅಂದ್ರೆ ಸಾಯಿಲ್ 2015 ಆಚರಿಸಿದರು. ಮುಂದೆ 2016 ಸಾಯಿಲ್ಸ್ ಅಂಡ್ ಪಲ್ಸಿಸ್ ಸಿಂಬಯಸಿಸ್ ಫಾರ್ ಲೈಫ್, ಜೀವನಕ್ಕಾಗಿ ಮಣ್ಣು ಮತ್ತು ಬೇಳೆಕಾಳುಗಳ ಸಹಭಾಗಿತ್ವ, ಇದನ್ನು ಕೂಡ ಅಂತಾರಾಷ್ಟ್ರೀಯ ವರ್ಷ ಅಥವಾ ಬೇಳೆಕಾಳುಗಳ ಅಂತಾರಾಷ್ಟ್ರೀಯ ವರ್ಷ ಅಂತ 2016 ಆಚರಿಸಿದರು. ಅದೇ ರೀತಿಯಾಗಿ 2017 ಕೇರಿಂಗ್ ಫಾರ್ ದಿ ಸಾಯಿಲ್ ಸ್ಟಾರ್ಟ್ಸ್ ಫ್ರಮ್ ದಿ ಗ್ರೌಂಡ್ ಅಂದರೆ ಭೂಮಿಯ ಆರೈಕೆ ನೆಲದಿಂದಲೇ ಪ್ರಾರಂಭವಾಗಬೇಕು. ಮುಂದೆ 2018 ಬಿ ದ ಸೊಲ್ಯೂಷನ್ ಟು ಸಾಯಿಲ್ ಪೊಲ್ಯೂಷನ್, ಮಣ್ಣಿನ ಕಲುಷಿತಕ್ಕೆ ಪರ್ಯಾಯ ಉತ್ತರ ಇರಬೇಕು. ಮುಂದೆ 2019 ಸ್ಟಾಪ್ ಸಾಯಿಲ್ ಎರೋಜನ್ ಸೇವ್ ಅವರ್ ಫ್ಯೂಚರ್, ಮಣ್ಣಿನ ಸವಕಳಿ ನಿಲ್ಲಿಸಿ ನಮ್ಮ ಭವಿಷ್ಯ ಉಳಿಸಿ. ಅದೇ ರೀತಿಯಾಗಿ 2020 ಕೀಪ್ ಸಾಯಿಲ್ ಅಲೈವ್ ಪ್ರೊಟೆಕ್ಟ್ ಸಾಯಿಲ್ ಬಯೋಡೈವರ್ಸಿಟಿ, ಮಣ್ಣು ಜೀವಂತ ಇರಲು ಮಣ್ಣಿನ ಜೈವಿಕ ವೈವಿಧ್ಯತೆಯನ್ನು ರಕ್ಷಿಸು. ಮುಂದೆ 2021 ಹಾಲ್ಟ್ ಸಾಯಿಲ್ ಸಲಿನೈಸೇಷನ್ ಬೂಸ್ಟ್ ಸಾಯಿಲ್ ಪ್ರೊಡಕ್ಟಿವಿಟಿ ಅಂದರೆ ಭೂಮಿ ಸವಳಾಗುವುದು ತಡೆಗಟ್ಟಬೇಕು ಮತ್ತು ಮಣ್ಣಿನ ಉತ್ಪಾದನೆಯನ್ನು ಹೆಚ್ಚಿಸಲು ಸಲುವಾಗಿ ಮಾಡಬೇಕಂತ ಅವಾಗ 2021 ಹೇಳಿದರು. ಮುಂದೆ 2022 ಥೀಮ್ ಅಂದರೆ ಸಾಯಿಲ್ಸ್ ಫೇರ್ ಫುಡ್ ಬಿಗಿನ್ಸ್ ಅಂದರೆ ಆಹಾರ ಎಲ್ಲಿಂದ ಬೆಳವಣಿಗೆ ಆಗುತ್ತೆ ಅಂದರೆ ಅದು ಭೂಮಿಯಿಂದ ಅಂತ ಹೇಳಿದರು. ಮುಂದುವರಿದು ಈ ವರ್ಷದ ಥೀಮ್ ಅಂದರೆ ಮಣ್ಣಿನ ಕಾಳಜಿ, ಅದರ ಕ್ರಮಗಳು, ನಿಗಾವಹಿಸು, ನಿರ್ವಹಣೆ, ಕೇರಿಂಗ್ ಫಾರ್ ಸಾಯಿಲ್ಸ್ ಮೇಜರ್ ಮಾನಿಟರ್ ಮ್ಯಾನೇಜ್. ಅಂದ್ರೆ ಭೂಮಿಯನ್ನು ಉಳುವರಿ ಮಾಡಬೇಕಾದ್ರೆ ಯಾವ ಯಾವ ಕ್ರಮಗಳನ್ನು ನಾವು ಉಪಯೋಗಿಸಬೇಕು. ಅತಿ ಮುಖ್ಯವಾಗಿ ಹೇಳಬೇಕಂದ್ರೆ ಮಣ್ಣಿನ ಫಲವತ್ತತೆ ಕಾಪಾಡಿಕೊಳ್ಳಬೇಕು. ಮಣ್ಣಿನ ಫಲವತ್ತತೆ ಮಟ್ಟ ಯಾವ ಮಟ್ಟಿಗೆ ಇದೆ ಅದರ ಸಲುವಾಗಿ ಮಣ್ಣಿನ ಪರೀಕ್ಷೆ ಮಾಡಿಕೊಳ್ಳಬೇಕು. ಮಣ್ಣಿನ ಪರೀಕ್ಷೆ ಮಾಡಿಕೊಂಡು ಅದರಲ್ಲಿ ಇರತಕ್ಕಂತಹ ಮುಖ್ಯ ಪೋಷಕಾಂಶಗಳು, ಮಧ್ಯಮ ವರ್ಗದ ಪೋಷಕಾಂಶಗಳು, ಲಘು ಪೋಷಕಾಂಶಗಳು. ಮುಖ್ಯ ಪೋಷಕಾಂಶ ಅಂದ್ರೆ ಸಾರಜನಕ, ರಂಜಕ, ಪೊಟ್ಯಾಷಿಯಂ ಸರ್ವೇ ಸಾಮಾನ್ಯವಾಗಿ ರೈತರಿಗೆ ಹಾಕ್ತಿದ್ದಾರೆ. ಅದೇ ರೀತಿಯಾಗಿ ಸೂಕ್ಷ್ಮ ಪೋಷಕಾಂಶಗಳು ಅಥವಾ ಮೈಕ್ರೋನ್ಯೂಟ್ರಿಯಂಟ್ ಅಂತಿದ್ರಲ್ಲ, ಅವುಗಳ ಬಗ್ಗೆ ಬಹಳಷ್ಟು ಈಗ ನಾವು ವಿಚಾರ ಮಾಡಬೇಕಾಗಿದ್ದಾರೆ. ಯಾವುದೇ ಭೂಮಿಗೆ ಹಾಕಬೇಕಾದ್ರೆ ಅವು ಭೂಮಿಯಿಂದ ಉತ್ಪಾದನೆ ಆಗ್ತಾರೆ, ಆದ್ರೆ ಏನು ಅದನ್ನ ಮತ್ತೇನ್ ಹಾಕಬೇಕಾದ್ರೆ ಇಮಿಡಿಯೇಟ್ ಆಗಿ ಅದು ಬೆಳೆಗಳಿಗೆ ಸಿಗುವುದಿಲ್ಲ. ಅದಕ್ಕಾಗಿ ಅದನ್ನು ಕೂಡ ಸೂಕ್ಷ್ಮ ಜೀವಿಗಳು, ಅದರಲ್ಲಿ ಸೂಕ್ಷ್ಮದಿಂದ ಜಿಂಕ್, ಜಿಂಕ್ ಏನದಲ್ಲ ಎಲ್ಲ ಕಡೆಗಳಿಗೆ ಸರ್ವೇ ಸಾಮಾನ್ಯವಾಗಿ ಅದರ ಕೊರತೆ ಇದೆ. ಅದಕ್ಕಾಗಿ ಜಿಂಕ್ ಅಥವಾ ಜಿಂಕ್ ಸಲ್ಫೇಟ್ ನಮ್ಮ ಕೃಷಿ ಇಲಾಖೆಯಲ್ಲಿ ಸಿಗ್ತದೆ, ಅದನ್ನು ಕೂಡ ಹಾಕಬೇಕು. ಮತ್ತು ಅದರ ಪ್ರಮಾಣ ಕೂಡ ಎಷ್ಟು ಹಾಕಬೇಕಂತ ಅದನ್ನು ನಾವು ಪರೀಕ್ಷೆ ಮಾಡಿ ಹಾಕಬೇಕಾದ್ರೆ. ಈ ನಿಗಾ ವಹಿಸೋದು, ನಿಗಾ ವಹಿಸೋದು ಅಂದ್ರೆ ಏನಿರೋದು, ಭೂಮಿಗೆ ನಾವು ಏನ್ ಹಾಕ್ತಾ ಇರ್ತೀವಿ ಅದರಿಂದ ಭೂಮಿಯ ಆರೋಗ್ಯ ಹೇಗಿದೆ, ಅದರಿಂದ ನಮಗೆ ಎಷ್ಟಾದ್ರೂ ಉತ್ಪಾದನೆ ಬರ್ತದೆ ಅದನ್ನು ಕೂಡ ನಾವು ನಿಗಾ ವಹಿಸಬೇಕು. ಅದಾದ ಕೂಡಲೇ ನಿರ್ವಹಣೆ, ನಿರ್ವಹಣೆ ಅಂದ್ರೆ ಅತಿ ಮುಖ್ಯವಾಗಿ ಈ ಸೌಳು ಭೂಮಿ, ಸೌಳು ಭೂಮಿ ಅಂತೀರಿ ನೀರಾವರಿ. ಒಣ ಬೇಸಾಯದಲ್ಲಿ ಇರ್ತಾರೆ, ಅದರಿಂದ ಏನು ಬಹಳಷ್ಟು ದುಷ್ಪರಿಣಾಮ ಆಗುವುದಿಲ್ಲ. ಅತಿ ಕಡಿಮೆ ಪ್ರಮಾಣದಲ್ಲಿ ರಸಗೊಬ್ಬರ ಹಾಕ್ತಿರ್ತೀವಿ, ನೀರನ್ನು ಹಾಕುವುದಿಲ್ಲ. ಭೂಮಿ ನಮ್ಮ ನೈಸರ್ಗಿಕವಾಗಿ ದೊರೆಯುವಂತಹ ನೀರಷ್ಟೇ ಉಪಯೋಗ ಮಾಡ್ತಿರ್ತೀವಿ. ಈ ನೀರಾವರಿ ಇತ್ತಾರೆ ಹಾಗಾದ್ರೆ ಅಲ್ಲಿ ಮಣ್ಣಿನ ಬಹಳಷ್ಟು ಅದರ ಗುಣಧರ್ಮ ಅಂದ್ರೆ ಪ್ರತಿಯಾಗಿ ಸೌಳು ಆಗ್ತದೆ. ಸೌಳು ಆಗ್ತಾರೆ ಅಂದ್ರೆ ಉಪ್ಪಿನಂಶ ಜಾಸ್ತಿ ಆಗ್ತದೆ. ಉಪ್ಪಿನಂಶ ಹೆಂಗ್ ಜಾಸ್ತಿ ಆಗ್ತದಂದ್ರೆ ಈ ನೀರು ಹರಿದು ಬರ್ತಾರೆ, ಒಂದು ಭೂಮಿಯಿಂದ ಮತ್ತೊಂದು ಭೂಮಿಗೆ ಹರಿದು ಬರಬೇಕಾದ್ರೆ ಆ ಮೊದಲ ಭೂಮಿಯಲ್ಲಿ ಇರ್ತಕ್ಕಂತ ಲವಣಾಂಶಗಳು ಅಥವಾ ಉಪ್ಪಿನಂಶ ಅದು ಕರಗಿ ನೀರಿನ ಜೊತೆಗೆ ಬರ್ತದೆ. ಅದು ಬಂದ ಕೂಡಲೇ ಮುಂದೆ ನಾವು ಯಾವ ಬೆಳೆಗಳಿಗೆ ಉಪಯೋಗ ಮಾಡ್ತಿದ್ರಲ್ಲ ಅಲ್ಲಿ ಅದರ ಸಂಗ್ರಹಣೆ ಆಗ್ತದೆ. ಈ ಸಂಗ್ರಹ ಆದಂತ ಲವಣಾಂಶ, ಈ ಲವಣಾಂಶಗಳು ಅದು ಕೂಡ ಬೆಳೆಗಳಿಗೆ ಬೇಕಾದಂತಹ ಅತಿ ಮುಖ್ಯವಾಗಿ ಪೋಷಕಾಂಶ ಅಥವಾ ಬೆಳೆಗಳಿಗೆ ಅವಶ್ಯಕವಾಗಿ ಬೇಕಾದಂತಹ ಆಹಾರಾಂಶ, ಅವುಗಳ ಪ್ರಮಾಣ ಏನದಲ್ಲ ಅದು ಬಹಳ ಮುಖ್ಯ. ಅದು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಆದ್ರೆ ಅದು ತೊಂದರೆ ಬಹಳಷ್ಟು ಆಗಿಬಿಡ್ತಾರೆ. ಸರ್ವೇ ಸಾಮಾನ್ಯ ಏನ್ ಮಾಡ್ತಾರೆ, ಸೋಡಿಯಂ, ಸೋಡಿಯಂ ಅಂತಾರೆ ಉಪ್ಪಿನಂಶ. ಸೋಡಿಯಂ ಏನದಲ್ಲ ಅದು ಬೆಳೆಗಳಿಗೆ ಬಹಳಷ್ಟು ಕಡಿಮೆ ಬೇಕು. ಅದರ ಪ್ರಮಾಣ ಹೆಚ್ಚಿಗೆ ಆಯ್ತಾರೆ ಯಾಕಂದ್ರೆ ಅದು ಸೌಳಾಗಿ ಭೂಮಿಯ ಬೇರೆ ಬೇರೆ ಇರ್ತಕ್ಕಂತಹ ಪೋಷಕಾಂಶಗಳು ಕೂಡ ಬೆಳೆಗಳಿಗೆ ಸಿಗುವುದಿಲ್ಲ. ಇದರ ಪ್ರಮಾಣ ಹೆಚ್ಚಿಗೆ ಆದ್ರೆ ಬೇರೆ ವಸ್ತುಗಳು ಬೆಳೆಗಳಿಗೆ ಸಿಗುವುದಿಲ್ಲ. ಅದಕ್ಕಾಗಿ ಈ ಸೋಡಿಯಂ ಅದಲ್ಲ, ಈ ಸೌಳು ಭೂಮಿ, ಸೌಳು ಭೂಮಿ ಅಂದ್ರೆ ಈ ಲವಣಾಂಶಗಳನ್ನು ಹೊರಗಡೆ ಹಾಕಬೇಕು. ಅದರ ನಿರ್ವಹಣೆ ಅಂದ್ರೆ ಅದೇ ಮುಖ್ಯವಾಗಿದ್ದಂತ. ಭೂಮಿಯಿಂದ ಹೊರಗಡೆ ಹೋಗಬೇಕಾದ್ರೆ ಏನ್ ಮಾಡ್ಬೇಕು, ಒಳ್ಳೆಯ ಗುಣಧರ್ಮದ ನೀರು ಹಾಯಿಸಬೇಕು. ಅದು ಭೂಮಿ ಒಳಗೆ ಇಂಗಬೇಕು, ಇಂಗಿ ಅಂದ್ರೆ ನ್ಯಾಚುರಲ್, ಯಾರಾದರೂ ಹಳ್ಳ ಕೊಳ್ಳ ಏನಾಗ್ತಾರೆ ಅದಕ್ಕೆ ಸಂಪರ್ಕ ಕೊಟ್ಟು ಭೂಮಿಯಿಂದ ಹೊರಗಡೆ ಹೋಗುವಂತೆ ಮಾಡಬೇಕು. ಇದು ಒಂದು ಇಂಗುವಿಕೆ ಪದ್ಧತಿ ಆಗಲಿ ಅಥವಾ ಇದರಿಂದ ನೀರಿನಿಂದ ಹೊರಗಡೆ ಹೋಗುವಂತ ಮಾಡಬೇಕು ನೀರಿನ ಮುಖಾಂತರ. ಇನ್ನು ಕೆಲವೊಂದು ಯಾಕಂದ್ರೆ ಸೋಡಿಯಂ ಪ್ರಮಾಣ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇತ್ತಂದ್ರೆ ಅಲ್ಲಿ ಏನ್ ಮಾಡಬೇಕು, ಒಂದು ರಾಸಾಯನಿಕ ವಸ್ತು ಅಂದ್ರೆ ಸಾಮಾನ್ಯ ರೈತರಿಗೆ ಗೊತ್ತಿರ್ತಾರೆ ಸೌಳು ಭೂಮಿ ಅಂದ್ರೆ ಏನಾಗುತ್ತೆ, ಜಿಪ್ಸಮ್. ಜಿಪ್ಸಮ್ ಅಂದ್ರೆ ಏನಿರ್ತದೆ, ಅದರಲ್ಲಿ ಒಂದು ಕ್ಯಾಲ್ಸಿಯಂ ಇರ್ತದೆ. ಜಿಪ್ಸಮ್ ನಲ್ಲಿದ್ದಂತ ಈ ಕ್ಯಾಲ್ಸಿಯಂ ಅದಲ್ಲ ಭೂಮಿಯಲ್ಲಿ ಇರ್ತಕ್ಕಂತ ಸೋಡಿಯಂ ಅನ್ನು ಅದು ಹೊರಗಡೆ ಹಾಕಿ ಆ ಜಾಗದಲ್ಲಿ ಕ್ಯಾಲ್ಸಿಯಂ ಬಂದು ಅದರ ಪ್ರಮಾಣ ಹೆಚ್ಚಿಗೆ. ಸೋಡಿಯಂ ವಿಷಕಾರಿ, ಅದ್ರ ಕ್ಯಾಲ್ಸಿಯಂ ಅತ್ಯವಶ್ಯಕವಾಗಿ ಬೇಕಾದಂತ ಅದು ಕೂಡ ವಸ್ತು. ಈ ಕ್ಯಾಲ್ಸಿಯಂ ಹೆಚ್ಚಿಗೆ ಆದ್ರೆ ಏನು ತೊಂದರೆ ಆಗಲ್ಲ, ಆದ್ರೆ ಸೋಡಿಯಂ ಪ್ರಮಾಣ ಹೆಚ್ಚಿಗೆ ಆದ್ರೆ ಭೂಮಿ ಹಾಳಾಗ್ತದೆ, ಇಳುವರಿ ಸರಿಯಾಗಿ ಬರುದಿಲ್ಲ. ಭೂಮಿಯ ಗುಣಧರ್ಮ, ಭೂಮಿಯ ಗುಣಧರ್ಮ ಮಹತ್ವದ ಅಂದ್ರೆ ಒಂದು ಭೌತಿಕ ಗುಣಧರ್ಮ, ರಾಸಾಯನಿಕ ಗುಣಧರ್ಮ, ಜೈವಿಕ ಗುಣಧರ್ಮ, ಇವುಗಳ ಮೇಲೆ ಕೂಡ ಬಹಳಷ್ಟು ದುಷ್ಪರಿಣಾಮ ಬೀಳ್ತಾರೆ. ಕ್ಯಾಲ್ಸಿಯಂ ಅಂದ್ರೆ ಒಳ್ಳೆಯ ವಸ್ತು, ಆದ್ರೆ ಸೋಡಿಯಂ ಕೂಡ ಅವಶ್ಯಕ, ಅದರ ಪ್ರಮಾಣ ಕಡಿಮೆ ಇರ್ತಾರೆ. ನಾವೇನ್ರಿ ಊಟದಾಗ ಉಪ್ಪು ಏನು ಉಪಯೋಗ ಮಾಡ್ತಿಲ್ಲ, ಆ ಟೈಪ್ ಇದ್ರೆ ಅದ್ರ ಓಕೆ, ಅದಕ್ಕಿಂತ ಹೆಚ್ಚಿಗಿತ್ತಾರೆ ಅದು ಬಹಳಷ್ಟು ಹಾನಿಕಾರಕ ಆಗಿಬಿಡ್ತಾರೆ. ಎಲ್ಲರಿಗೂ ಮತ್ತೊಮ್ಮೆ 2024 ವರ್ಷದ ವಿಶ್ವ ಮಣ್ಣು ದಿನದ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ. ಡಾಕ್ಟರ್ ಎಂ ಎ ವೇಳಕಿ ಅವರಿಗೆ ಧನ್ಯವಾದಗಳು. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ, ಮುಂದಿನ ವಾರದ ಮುನ್ನೋಟ. ಅದ್ಮೇಲೆ ನಮ್ಮ ಮುಂದಿರುವಂತಹ ವಾರ ಅಂತಂದ್ರೆ ಬುಧವಾರ December 11 ಬರುವ ಮಂಗಳವಾರ December 17 ತನಕ ಇರುವಂತಹ ವಾರದ ಅವಧಿಯೊಳಗೆ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು, ಅಲ್ಲದೆ ಜೈರಾಬಾದ್ ತಾಲೂಕೊಳಗೆ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನಾವೀಗ ಗಮನಿಸೋಣ. ಈಗಾಗಲೇ ಆತ್ಮೀಯರೇ ನಾನು ಹೇಳಿಬಿಟ್ಟಿನಿ ಯಾವ ರೀತಿ ವಾತಾವರಣ ಇರಬಹುದು ಅಂತೇಳಿ. ಮಳೆಯಾಗುವಂತಹ ಸಾಧ್ಯತೆಗಳು ಈ ವಾರದೊಳಗ ಇಲ್ಲ ಅಂತೇಳಿ ತಜ್ಞರು ಹೇಳ್ತಾ ಇದ್ದಾರೆ. ಎಲ್ಲಾ ಜಿಲ್ಲೆಗಳಲ್ಲಿ ಸಾಧ್ಯತೆಗಳು ಎಷ್ಟದಾವ, 10-15% ಒಣ ವಾತಾವರಣ ಇರಬಹುದು, ಮೋಡಗಳು ಕಾಣಿಸಿಕೊಳ್ಳಬಹುದು, ಆದರೆ ಹೆಚ್ಚಿನ ಪ್ರಮಾಣದೊಳಗೆ ಬಿಸಿಲಿನ ವಾತಾವರಣ ಇರುತ್ತದೆ. ನೀವೇನು ಯೋಜನೆ ಮಾಡ್ಕೋಬೇಕು ಅಂತ ಇದ್ದೀರಿ ಈ ವಾರದೊಳಗೆ, ನಮಗೆ ಮಳೆ ಬೇಡ ಬೇಡ ಅನ್ನುವಂಥವ್ರು ಏನು ಯೋಜನೆ ಮಾಡ್ಕೊಳ್ತಾ ಇದ್ರಿ, ಆ ಯೋಜನೆಗಳನ್ನ ಅನುಷ್ಠಾನಕ್ಕೆ ತರೋದಕ್ಕೆ ಏಕದಂ ಅನುಕೂಲ ಇರುವಂತಹ ವಾರ ಇದು ಅಂತೇಳಿ ನಮಗೆ ಹೇಳೋದಕ್ಕೆ ಸಂತೋಷ ಆಗ್ತದೆ. ಅದಕ್ಕೆ ನೀವು ಏನು ಆತಂಕ ಇರಲಾರದೆ, ಯಾವ ವಾಯುಭಾರ ಕುಸಿತದಿಂದ ನಮಗೇನಾದರೂ ಆಗ್ತದೇನೋ, ಇಲ್ಲಿ ಏನಾದರೂ ಮಳೆ ಬರ್ತದೇನೋ ಅನ್ನುವಂತಹ ಒಂದು ವಿಚಾರ ಏನಾದರೂ ತಾವು ತಲೆಯೊಳಗೆ ಇಟ್ಕೊಂಡಿದ್ರಿ ಅಂದ್ರೆ ದಯವಿಟ್ಟು ಅದನ್ನ ತೆಗೆದು ಹೊರಗೆ ಹಾಕ್ರಿ. ಈ ವಾರ ಯಾವುದೇ ಪರಿಸ್ಥಿತಿ ಅಂತಾವ್ ಇಲ್ಲ ಅಂತೇಳಿ ತಜ್ಞರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅದಕ್ಕೆ ತಾವೇನು ಯೋಜನೆ ಮಾಡ್ಕೊಂಡಿರ್ತೀರಿ ಅದನ್ನ ಅನುಷ್ಠಾನ ಮಾಡಿ ಮುಂದುವರೆಸಿಕೊಂಡು ಹೋಗುವುದಕ್ಕೆ ಅನುಕೂಲ ಇರುವಂತಹ ವಾರ. ಫೆಂಜಾಲ್ ಚಂಡಮಾರುತ ಬಂದಾಗ ಕೆಲವು ದಿವಸ ಬಹಳ ಚಳಿ ಇತ್ತು, ಸಿಕ್ಕಾಪಟ್ಟೆ ಚಳಿ ಇತ್ತು, ಎಂದೂ ಇರಲಾರದಂತಹ ಚಳಿ ಇವತ್ತೇ ಅದ ಏನೋ ಅನ್ನುವಂಗ ನಮಗ ಚಳಿಯ ಅನುಭವ ಆಯಿತು. ಅದರ ನಂತರ ಈಗ ಚಳಿ ಸ್ವಲ್ಪ ಮನಚು ಕಡಿಮೆ ಆಗ್ಯದ ಅಂತೇಳಿ ಅನಿಸ್ತಾ ಇದೆ. ಅದರ ಅನುಭವ ಕೂಡ ನಮಗ ಆಗ್ತಾ ಇದೆ. ಸ್ವಲ್ಪ ಉಷ್ಣತೆ ಪ್ರಮಾಣ ಹೆಚ್ಚಾಗಿದೆ ಅನ್ನುವಂತಹ ವಿಚಾರ ಕೂಡ ಇಲ್ಲಿ ಗಮನಾರ್ಹವಾದಂತಹದ್ದು. ಗರಿಷ್ಠ ತಾಪಮಾನ ಈ ವಾರ ಹೆಚ್ಚು ಕಡಿಮೆ 30 ಆಸ್ಪಾಸ್ನೊಳಗಿರಬಹುದಾಗಿದೆ. ಕನಿಷ್ಠ ತಾಪಮಾನ ಸುಮಾರು 18-19 ಡಿಗ್ರಿ ಸೆಲ್ಸಿಯಸ್ ಸುತ್ತಮುತ್ತ ಇರಬಹುದಾಗಿದೆ. ಅಂದ್ರೆ ಅಂಥ ಚಳಿಯೇನು ಈ ವಾರದೊಳಗೆ ಇರುವುದಿಲ್ಲ. ಏಕದಂ ಆಹ್ಲಾದಕರವಾದಂತಹ ವಾತಾವರಣ ಅಂತ ನಾವು ಅಂತೀವಿ. ಅಷ್ಟು ಬಿಸಿಲು ಇಲ್ಲ, ಅಷ್ಟು ಚಳಿನೂ ಇಲ್ಲ, ಮತ್ತ ಮಳೆನೂ ಇಲ್ಲ. ಏನು ನಮ್ಮ ಕೆಲಸಗಳನ್ನ ಮಾಡಿಕೊಂಡು ಹೋಗುದಕ್ಕೆ ನಮಗೆ ಉತ್ಸಾಹಪೂರಿತವಾದಂತಹ ಒಂದು ವಾತಾವರಣ ಇದ್ದೇ ಇರ್ತದೆ. ಅದಕ್ಕೆ ಇದರೊಳಗೆ ಏನಾದರೂ ಬದಲಾವಣೆ ಆದವು ಅಂತಂದ್ರೆ ನಾವು ತಮ್ಮ ಗಮನಕ್ಕೆ ಅದನ್ನ ತರ್ತಾ ಇರ್ತೀವಿ. ಮುಂಜಾನೆ 6:40 ರೈತರಿಗೆ ಸಲಹೆಗಳ ಜೊತೆಗೆ ಸಾಯಂಕಾಲ 6:50 ಕೃಷಿ ರಂಗದೊಳಗೆ ನಿತ್ಯ ಮೇಘ ಸಂದೇಶವನ್ನ ಕೇಳೋದಕ್ಕೆ ಮರಿಬಾರದು. ಯಾರು ಇನ್ನು ನ್ಯೂಸ್ ಆನ್ ಏರ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡಿಲ್ಲ ಅವರು ಅದನ್ನ ತಮ್ಮ ಮೊಬೈಲ್ನೊಳಗೆ ಸ್ಥಾಪನೆ ಮಾಡಿ ಬಳಸೋದ್ರ ಕಡೆ ಗಮನ ಹರಿಸಬೇಕು. ಇನ್ನು ಅನೇಕ ಆಪ್ಗಳದಾವ, ಅವುಗಳನ್ನ ತಾವು ತಮ್ಮ ಮೊಬೈಲ್ನೊಳಗೆ ಹಾಕೊಂಡು ಬಳಸೋದ್ರ ಕಡೆ ಗಮನ ಕೊಡಬೇಕು. ಯಾಕಪ್ಪ ಅಂತಂದ್ರೆ ಈಗ ಬಹುತೇಕ ಎಲ್ಲಾ ಕೆಲಸಗಳು ಮೊಬೈಲ್ನಿಂದ ಆಗ್ತಾ ಇದ್ದಾವ. ಇನ್ನ ಮುಂದಿನ ದಿನಗಳಲ್ಲಿ ಸಹಿತ ಮೊಬೈಲ್ ನಮಗೆ ಬೇಕೇ ಬೇಕಾಗ್ತದೆ, ಅದರೊಳಗಿನ ಆಪ್ಗಳು ಬೇಕಾಗ್ತವ. ಎಷ್ಟು ನಾವು ಅದನ್ನ ಬಳಸ್ತೀವಿ ಅಂದ್ರೆ ಆ ಮೂಲಕ ನಾವು ನಮ್ಮ ಕೆಲಸಗಳನ್ನು ಮಾಡಿಕೊಳ್ತೀವಿ. ಅಷ್ಟು ಸರಳವಾಗಿ ನಮ್ಮ ಕೃಷಿ ಬದುಕಿರಬಹುದು, ದಿನನಿತ್ಯದ ಬದುಕಿರಬಹುದು, ಅದು ಸರಳವಾಗಿ ಮುಂದುವರಿತದೆ ಅನ್ನುವಂತಹ ಮಾತು ಇಲ್ಲಿ ನಾವು ಗಮನಿಸಬೇಕು. ಇಷ್ಟು ಮಾಹಿತಿ ವಿಚಾರದ ಜೊತೆಗೆ ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮವನ್ನು ಮುಗಿಸೋಣಂತೆ. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಮೇಘ ಸಂದೇಶ ವಾರದ ಸರಣಿ ಕಾರ್ಯಕ್ರಮ ಆಲಿಸಿದಿರಿ. ಸಂಕಲನ ಗೋವಿಂದರಾವ್ ಎನ್ ರಾಠೋಡ್, ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ ರುಳಿ. ಆತ್ಮೀಯ ಕೇಳುಗರೆ, ಹಲೋ ಆರೋಗ್ಯವಾಣಿ ನೇರ ಫೋನ್ ಇನ್ ಕಾರ್ಯಕ್ರಮ ನಾಳೆ ಬೆಳಿಗ್ಗೆ 8:30. ಚಳಿಗಾಲದಲ್ಲಿ ಬಾಧಿಸುವ ಆರೋಗ್ಯ ಸಮಸ್ಯೆಗಳು ಹಾಗೂ ಪರಿಹಾರ ಈ ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಕಲಬುರಗಿಯ ಹಿಂಗುಲಾಂಬಿಕಾ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆಯ ಸ್ವಾಸ್ಥ್ಯ ಮತ್ತು ಯೋಗಶಾಸ್ತ್ರ ವಿಭಾಗದ ಆಯುರ್ವೇದ ತಜ್ಞ ವೈದ್ಯರಾದ ಡಾಕ್ಟರ್ ಅವಿನಾಶ್ ರೆಡ್ಡಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಪಡೆಯಲು ನಮ್ಮ ನಿಲಯದ ದೂರವಾಣಿ ಸಂಖ್ಯೆಗಳು 295986 ಹಾಗೂ 295987 ಇನ್ನೊಂದು ದೂರವಾಣಿ ಸಂಖ್ಯೆ 310105 ಕಲಬುರಗಿಯ ಎಸ್ಟಿಡಿ ಕ್ರಮಾಂಕ 08472 ತಪ್ಪದೆ ಕೇಳಿ ಭಾಗವಹಿಸಿ. ಹಲೋ ಆರೋಗ್ಯವಾಣಿ ನೇರ ಫೋನ್ ಇನ್ ಕಾರ್ಯಕ್ರಮ ನಾಳೆ ಬೆಳಿಗ್ಗೆ 8:30 ನಿಮ್ಮ ಕಲಬುರಗಿ ಆಕಾಶವಾಣಿಯಲ್ಲಿ. ಈಗ ಇಮಾಮ್ ಬಾಷಾ ಹಾಗೂ ಸಂಗಡಿಗರಿಂದ ಪಾರಿಜಾತ ಭಜನೆ ಪದ. ಎಲ್ಲಲಿಂಗದ ಮಂಗಳಾ